ಈ ಮುಂಗಾರು ಹಂಗಾಮಿನಲ್ಲಿ ರೈತ ಬಾಂಧವರು ಯಾವ ಒಂದು ಬಿತ್ತನೆ ಬೀಜಕ್ಕೆ ಹೋಗಿದ್ದಾರೆ, ಏನು ಬಿತ್ತನೆ ಆಗಿದೆ, ಎಷ್ಟು ಪ್ರತಿಶತ ರೈತ ಬಾಂಧವರು ಬಿತ್ತನೆಯನ್ನು ಮಾಡಿದ್ದಾರೆ? ಈ ಭಾಗದಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹತ್ತಿ ಕಡೆ ಬಹಳ ಜನ ವಾಲಿದ್ದಾರೆ. ಹೋದ ವರ್ಷ ತೊಗರಿಯಲ್ಲಿ ಇದ್ದಂತ ಒಂದು ಬೆಳೆಗಾರರು ಈ ವರ್ಷ ತೊಗರಿಯನ್ನು ತೆಗೆದು ಹತ್ತಿ ಹಾಕ್ತಾ ಇದ್ದಾರೆ. ಜೊತೆಗೆ ಭತ್ತದ ಬೆಳೆ ಹಾಕಿದಂತ ನೀರಾವರಿ ರೈತರು ಸಹ ನೀರಾವರಿಯನ್ನು ಭತ್ತ ಬೆಳಿಲಾರದೆ ಹತ್ತಿ ಬೆಳೆಗೆ ಹೋಗ್ತಾ ಇದ್ದಾರೆ. ನೋಡಿ ಸರ್, ರಂಗಪ್ಪ ಅವರು ಯಾಕಂತ ಹೇಳ್ತೀರಿ ಅಂತಂದ್ರೆ, ಹೋದ ಸಲ ತೊಗರಿನೂ ಕೂಡ ಚಲೋ ಇಳುವರಿ ಬಂತು, ಬಟ್ ಹತ್ತಿ ಒಳ್ಳೆ ರೇಟ್ ಅನ್ನ ರೈತ ಬಾಂಧವರು ಪಡ್ಕೊಂಡ್ರು, ಏನು ಕಾರಣ ಅಂತ ಹೇಳ್ತೀರಿ? ಕೆಲವು ಬಾಂಧವರು ನೀವು ಹೇಳಿದ್ರಿ ಭತ್ತವನ್ನು ಬೆಳೆದಂತವ್ರು ಕೂಡ ಈ ಸಲ ಹತ್ತಿಯನ್ನು ಹಾಕಿದ್ದಾರೆ ಅಂತ, ಯಾಕೆ? ಭತ್ತವನ್ನು ಬೆಳೆದಂತ ರೈತರು ಈ ಸಲ ಹಾಕಿದಾರಂದ್ರೆ ಕೊನೆ ಕೊನೆಯಲ್ಲಿ ರೈತರಿಗೆ ಇಳುವರಿಯನ್ನು ಬಂದಿದೆ, ದರ ಒಂದು ಇದರಲ್ಲಿ ಹೊಂದಾಣಿಕೆ ಆಗಲಾರದೆ ಎಷ್ಟು ಬೆಳೆದ್ರು ನಮ್ಗೆ ಕಡಿಮೆ ಆಗ್ತೈತೆ ಅನ್ನೋ ಲೆಕ್ಕದಾಗ ಒಂದು. ಆಮೇಲೆ ಎರಡನೇದಾಗಿ ಹತ್ತಿ ಬೆಳೆಯಲ್ಲಿ ಸ್ವಲ್ಪ ಹೋದ ವರ್ಷ ರೇಟ್ ಜಾಸ್ತಿ ಆಗಿರೋದ್ರಿಂದ ಜನಗಳೆಲ್ಲ ಹತ್ತಿಗೆ ಹೋಗ್ತಾ ಇದ್ದಾರೆ. ನೋಡಿ ಸರ್, ಲಿಂಗಸೂರು ಆ ಕಡೆ ನಾವು ಮಾನವಿ ಕಡೆ ಹೋದಾಗ ಕೂಡ ಎಣ್ಣೆಕಾಳಿನ ಬೆಳೆ ರೈತ ಬಂದರು ಬಹಳಷ್ಟು ಬಿತ್ತನೆಯನ್ನು ಮಾಡಿದ್ರು. ನಿಮ್ಮ ಭಾಗದಲ್ಲಿ ಎಣ್ಣೆಕಾಳು ಬೆಳೆ ಸೂರ್ಯಕಾಂತಿಗೆ? ಸೂರ್ಯಕಾಂತಿಯಲ್ಲಿ ನಮ್ಮ ಭಾಗದಲ್ಲಿ ಅಂದ್ರೆ ಒಂದಲಿ ಪಲ್ಕನ್ ಮರಡಿ ಆ ಜಾಗ ಸುಣ್ಣದ ಕಲ್ಲು ಗಲಗ ಕಡೆ ಸ್ವಲ್ಪ ಮಟ್ಟದಲ್ಲಿ ಹಾಕಿದ್ದಾರೆ, ಹಾಕಿಲ್ಲ ಅಂತ ಹೇಳಂಗಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಹಾಕ್ತಾ ಇದ್ದಾರೆ, ಮುಂದಿನ ಹಿಂಗಾರಿನಲ್ಲಿ ಮಾತ್ರ ಅದು ಜಾಸ್ತಿ ಆಗುವ ಸಂಭವ ಇದೆ. ನಾವು ನೋಡ್ತಾ ಇದೀವಿ ಈಗ ಜಾಲಹಳ್ಳಿ ಹುಬ್ಳಿಯಲ್ಲಿ ರೈತ ಬಾಂಧವರು ಬಹಳಷ್ಟು ಜನ ಹತ್ತಿಯನ್ನು ಹಾಕಿದ್ದಾರೆ, ತೊಗರಿಯ ಪ್ರಮಾಣ ಕಡಿಮೆ ಆಗಿದೆ. ಮುಖ್ಯವಾಗಿ ಹಾಕಿದಂತ ಒಂದು ಹತ್ತಿ ಬೀಜಗಳು ಕೂಡ ಚೆನ್ನಾಗಿ ನಾಟಿದ್ದಾವೆ. ರೈತ ಬಾಂಧವರು ಅಲ್ಲಲ್ಲಿ ಕೈ ಕಳೆಯನ್ನು ಕೂಡ ತೆಗೀತಿದ್ದಾರೆ. ಹೇಗೆ ಈ ವರ್ಷ ಮುಂಗಾರಿಗೆ ಮಳೆ ಹೇಗಾಯಿತು, ಯಾವ ಸಮಯಕ್ಕೆ ಬಿತ್ತನೆ ಆಯಿತು, ಈಗ ಬಿತ್ತಿದಂತ ಬೆಳೆಗಳು ಯಾವ ಸ್ಥಿತಿಯಲ್ಲಿದೆ? ಈ ಸಲ ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ ಮಳೆ ಮುಂಚಿತವಾಗಿ ಬಂದಿದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗಿರೋದ್ರಿಂದ ಜೂನ್ನಲ್ಲಿ ಹತ್ತಿ ಬಿತ್ತನೆ ಆಗಿದೆ. ಹಾಗಾಗಿ ಈಗ ಹೆಚ್ಚು ಕಡಿಮೆ 20 ದಿನದಿಂದ 1 ತಿಂಗಳವರೆಗೆ ಹತ್ತಿ ಬೆಳೆಯಿದೆ. ಇನ್ನು ಕೆಲವರು ಹತ್ತಿ ನಾಟಿ ಮಾಡುವ ಕಾರ್ಯದಲ್ಲೂ ಇದ್ದಾರೆ, ಗ್ಯಾಪ್ ಫಿಲ್ಲಿಂಗು ಆಗ್ತಾ ಇದೆ. ಸ್ವಲ್ಪ ಬೆಳೆಗಳು ಹೊಲ ಸಿದ್ಧತೆ ಆಗಲಾರದ ಹೊಲಗಳಲ್ಲಿ ಈಗ ನಾಟಿ ಮಾಡ್ತಾ ಇದ್ದಾರೆ. ನೀರಾವರಿ ಪ್ರದೇಶಕ್ಕೆ ಬಂದ ರೈತ ಬಾಂಧವರು ನಿಮ್ ಕಡೆ ಮೆಣಸಿನಕಾಯಿಯನ್ನ ಹಾಕ್ತಾರೆ, ಮೆಣಸಿನಕಾಯಿ ಕ್ಷೇತ್ರ ನಿಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ರೈತರು ಹಾಕದಲ್ವಾ? ಮೆಣಸಿನಕಾಯಿ ಕ್ಷೇತ್ರ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಹಳ ಕಡಿಮೆ, ಹೆಚ್ಚಾನ ಹೆಚ್ಚು ನಮ್ಗೆ ಗಲಗು ಮುಂಡರಿಗೆ ಈ ಭಾಗದಲ್ಲಿ ಬರುತ್ತೆ ಹೊರತು ಈ ಕಡೆ ಮೇಲ್ಗಡೆ ಹೋದಂಗೆಲ್ಲ ಅಂದ್ರೆ ಚಿಂಚೋಡಿ ಒಂದ್ಲಿ ಈ ಕಡೆ ಕಡಿಮೆ 10%. ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಈ ವರ್ಷ ಮುಂಗಾರಿಗೆ ಹೇಗೆ ಬಿತ್ತನೆ ಬೀಜ ಲಭ್ಯ ಆಯ್ತಾ ರೈತರಿಗೆ, ಏನಾದರೂ ಸಮಸ್ಯೆಗಳಾದವಾ, ಯಾವ್ಯಾವ ಬಿತ್ತನೆ ಬೀಜವನ್ನು ತಾವು ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ್ರಿ? ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಭತ್ತ, DPT, RNR, ಅದರಲ್ಲಿ ಮತ್ತೆ ತೊಗರಿ, ಸಜ್ಜೆ ಇಷ್ಟು ಮಾತ್ರ ನಾವು ಸರಬರಾಜು ಮಾಡಿದೀವಿ ಸಬ್ಸಿಡಿಯಲ್ಲಿ, ರಿಯಾಯಿತಿ ದರದಲ್ಲಿ. ಬೀಜದ ಬಗ್ಗೆ ಏನು ತೊಂದರೆ ಇಲ್ಲ ಅಂತ ನಮ್ಮ ಲೆಕ್ಕ. ಇಷ್ಟು ಪ್ರತಿಶತ ಬಿತ್ತನೆ ಆಗಿದೆ, ನಿಮ್ಮ ಕ್ಷೇತ್ರದ ಒಂದು ಗುರಿ ಎಷ್ಟು, ಎಷ್ಟು ಸಾಧನೆ ಆಗಿದೆ ಬಿತ್ತನೆಯಲ್ಲಿ? ನಮ್ಮಲ್ಲಿ ಒಟ್ಟು ಬಂದು ನಮಗೆ ಎಣ್ಣೆ ಕಾಳಿನಲ್ಲಿ ಏಕದಳ ಧಾನ್ಯ 10,632 ಇದೆ. ಇದುವರೆಗೆ 285 ಹೆಕ್ಟರು ಬಿತ್ತನೆ ಆಗಿದೆ. ಉಳಿದಿದ್ದಂದ್ರೆ ಭತ್ತಕ್ಕೆ ಬಿಟ್ಟಿರೋ ಜಾಗ, ಅದನ್ನ ಜುಲೈ ಆಗಸ್ಟ್ ನಲ್ಲಿ ನಾಟಿ ಆಗುವ ಸಸಿ ಮಡಿಯನ್ನ ಹಾಕೊಂಡಿದ್ದಾರೆ ಇವಾಗ. ಆಮೇಲೆ ದ್ವಿದಳ ಧಾನ್ಯದಲ್ಲಿ ತೊಗರಿ, ಅಲಸಂದಿ, ಆಮೇಲೆ ಹೆಸರು ಇವೆಲ್ಲ ಬರುತ್ತೆ. 4,399 ಇದು ಕೊಟ್ಟಿದ್ದಾರೆ ಗುರಿ, ಆದ್ರೆ 10,034 ನಮಗೆ ಬಿತ್ತನೆ ಆಗಿದೆ. ಉಳಿದ ಕ್ಷೇತ್ರ ಹತ್ತಿಗೆ ಹೋಗಿದೆ. ಎಣ್ಣೆ ಕಾಳಿನಲ್ಲಿ 849 ಹೆಕ್ಟರ್ ಕೊಟ್ಟಿದ್ದಾರೆ, ಬರೀ 35 ಹೆಕ್ಟರ್ ಆಗಿದೆ. ಮುಂದಿನ ಹಿಂಗಾರಿನಲ್ಲಿ ಅಂದ್ರೆ ಹಿಂಗಾರು ಬರಗಿಂತ ಮುಂಚೆ ಮೋಸ್ಟ್ಲಿ ಆಗಸ್ಟ್ ನಲ್ಲಿ ಸೂರ್ಯಕಾಂತಿಗೆ ಹೋಗಬಹುದು ಆ ಕ್ಷೇತ್ರ. ವಾಣಿಜ್ಯ ಬೆಳೆಗಳಲ್ಲಿ 5,981 ಹೆಕ್ಟರ್ ಅಂದ್ರೆ ಹತ್ತಿ ಮತ್ತು ಕಬ್ಬು, ಈಗಾಗಲೇ 5,221 ಹೆಕ್ಟರ್ ಆಲ್ರೆಡಿ ಬಿತ್ತನೆ ಸೋಯಿಂಗ್ ಆಗಿದೆ, ಇನ್ನ ಬಿತ್ತ ಚಾನ್ಸಸ್ ಇದೆ. ಈ ಸಲ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಹೇಳ್ಕೊಳ್ಳುವಂತ ಸಮಸ್ಯೆ ಆಗಲಿಲ್ಲ ವಿತರಣೆಯಲ್ಲಿ ಬೀಜಕ್ಕೆ? ವಿತರಣೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಇದುವರೆಗೂ, ತೊಂದರೆ ಆಗುವ ಚಾನ್ಸಸ್ ಇಲ್ಲ. ಕಾರಣ ಹಳ್ಳಿ ಎಷ್ಟು ದೂರ ಇದೆ ಮತ್ತೆ ಸಮೀಪದ ಹಳ್ಳಿ, ಅನಂತರ ಏನಾದರೂ ನಿಮಗೆ ವ್ಯತ್ಯಾಸಗಳು ಹೋಗಿ ಬರಕ್ಕೆ ತುಂಬಾ ದೂರ ಆಗತ್ತಾ? ನಮಗೆ ದೂರದ ಹಳ್ಳಿ ಅಂದ್ರೆ ಒಂದ್ಲಿ ಮತ್ತು ಪಲ್ಕನ್ ಮರಡಿ, ಊಟಿ, ಈ ಕಡೆ ಹೋದ್ರೆ ಗಲಗು ಮತ್ತು ಚಡಗಲ ಗುಡ್ಡ ಅಂತ 40 ಕಿಲೋಮೀಟರ್ ಮೇಲೆ ಆಗುತ್ತೆ. ಹೋಗಕ್ಕೆ ಮತ್ತು ಬರಕ್ಕೆ 80 ಕಿಲೋಮೀಟರ್ ಆಗುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ವ್ಯತ್ಯಯ ಆಗುತ್ತೆ ನಮ್ಗೆ ಹೋಗಿ ಬರಕ್ಕೆ. ಬಸ್ಸುಗಳು ಇರಂಗಿಲ್ಲ ಕೆಲವು ಟೈಮ್ನಾಗ, ಗಾಡಿ ತಗೊಂಡು ಹೋಗ್ತೀವಿ, ಸ್ವಲ್ಪ ತೊಂದರೆ ಆಗ್ತದೆ ಅಲ್ಲಿ. ಆದ್ರೂ ರೈತರನ್ನ ಫೋನ್ ಮುಖಾಂತರ ಮತ್ತೊಂದು ಮುಖಾಂತರ ಕಮ್ಯುನಿಕೇಟ್ ಮಾಡಿಕೊಂಡು ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ನಿಖರವಾಗಿ ತಿಳಿಸ್ತಾ ಇದ್ದೀವಿ. ರಂಗಪ್ಪ ಅವರೇ ಹೇಳಿ, ನಿಮ್ಮ ರೈತ ಸಂಪರ್ಕ ಕೇಂದ್ರ ಜಾಲಹಳ್ಳಿ ವಿಶೇಷತೆ ಏನು, ಇಲ್ಲಿ ರೈತ ಬಾಂಧವರು ಯಾವ ರೀತಿ ಕೃಷಿಯನ್ನು ಮಾಡ್ತಿದ್ದಾರೆ, ಮುಖ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ವಿಷಯ ಇಲ್ಲಿ ಚೆನ್ನಾಗಿ ಒಕ್ಕಲುತನ ಮಾಡ್ತಿದ್ದಾರೆ ನಿಮ್ಮ ಭಾಗದಲ್ಲಿ? ಇಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿ ಒಕ್ಕಲುತನ ಮಾಡ್ತಾ ಇದ್ದಾರೆ, ನಮ್ಮ ಇಲಾಖೆಯಿಂದ ಬರುವಂತ ಎಲ್ಲಾ ಸವಲತ್ತುಗಳನ್ನು ಪಡ್ಕೊಂಡು ಒಳ್ಳೆ ಒಳ್ಳೆ ವ್ಯವಸಾಯ ಮಾಡ್ತಾ ಇದ್ದಾರೆ. ಔಷಧಿಗಳು ಇರ್ಬೋದು, ಕೀಟನಾಶಕ ಇರ್ಬೋದು, ಶಿಲೀಂದ್ರನಾಶಕ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಇವೆಲ್ಲ ತಗೊಂಡು ತಮ್ಮ ತಮ್ಮ ಜಮೀನುಗಳಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಾ ಇದ್ದಾರೆ. ತಾವು ಈ ವರ್ಷ ಮುಂಗಾರಿಗೆ ಒಂದು ಯಶಸ್ವಿಯಾಗಿ ಬಿತ್ತನೆ ಬೀಜ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ರೈತ ಬಾಂಧವರಿಗೆ ವಿತರಣೆಯನ್ನು ಮಾಡಿದ್ರಿ. ಇನ್ನು ಮುಂದೆ ಈ ಬೆಳೆಗಳು ಹಂತ ಹಂತವಾಗಿ ಹೇಗೆ ಮೇಲಕ್ಕೆ ಬರ್ತವೆ, ಅಲ್ಲಿ ಸಸ್ಯ ಸಂರಕ್ಷಣೆಯನ್ನು ಕೂಡ ಮುಖ್ಯವಾಗಿದ್ದು, ಜೊತೆಗೆ ಕೃಷಿ ಯಂತ್ರೋಪಕರಣಗಳು ಒಳಗೆ ಒಂದು ಇಂಟರ್ಕಲ್ಟಿವೇಷನ್ ಮಾಡೋಕ್ಕೂ ಕೂಡ ನಮಗೆ ಯಂತ್ರೋಪಕರಣಗಳು ಬೇಕಾಗ್ತದೆ. ಮುಂಬರುವ ಹಂಗಾಮಿಗೆ ಅಥವಾ ಮುಂಬರುವ ದಿನಗಳಿಗೆ ಕೃಷಿ ಇಲಾಖೆ ಯಾವ ರೀತಿ ತಾವು ಸಿದ್ಧತೆಯನ್ನು ಮಾಡಿಕೊಂಡ್ರಿ? ನಮಗೆ ಈಗ ಇನ್ನು ಮುಂದೆ ದಿನಗಳಲ್ಲಿ ನಾವೆಲ್ಲ ನಮ್ಮ ಒಂದು ಆಸ್ ಪರ್ ಅಲೋಕೇಶನ್ ಅನುದಾನದ ಪ್ರಕಾರ ಏನು ಮಾಡಿದೀವಿ ಎಲ್ಲ ಕೊಟ್ಟು ಕಳಿಸಿದ್ದೀವಿ. ಅದರ ಪ್ರಕಾರ ಅನುದಾನ ಬಂದಂಗೆ ನಾವು ಇಲ್ಲಿ ರೈತರು ನಮಗೆ ಅಪ್ಲಿಕೇಶನ್ ತಂದು ಕೊಟ್ಟಿರ್ತಾರೆ, ಅದರ ಪ್ರಕಾರ ಜ್ಯೇಷ್ಠತಾ ರೀತಿಯಲ್ಲಿ ನಾವು ಅವ್ರನ್ನ ಅನುಕೂಲ ಮಾಡಿಕೊಡಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಈಗ ಜ್ಯೇಷ್ಠತಾ ಪಟ್ಟಿ ಪ್ರಕಾರ ಅಂತಂದ್ರೆ ರೈತ ಬಾಂಧವರು ಹೇಗೆ ಅಪ್ಲಿಕೇಶನ್ ಕೊಡ್ತಾರೆ, ನೀವೊಂದು ವಹಿಯಲ್ಲಿ ನಿರ್ವಹಣೆ ಮಾಡ್ಕೊಂತ ಮಾಕೊಂತ ಹೋಗ್ತೀರಿ. ಕೃಷಿ ಯಂತ್ರೋಪಕರಣಗಳಿಗೆ ಬಂದ್ರೆ ಈ ಭಾಗದಲ್ಲಿ ರೈತ ಬಾಂಧವರು ಯಾವ ಒಂದು ಪರಿಕರಕ್ಕೆ ಹೆಚ್ಚಿನ ಬೇಡಿಕೆಯನ್ನ ಸಲ್ಲಿಸ್ತಿದ್ದಾರೆ? ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಬೇಡಿಕೆ ಅಂದ್ರೆ ಸ್ಪ್ರೇಯರ್ಗೆ ಬಹಳ ಬೇಡಿಕೆ ಇಟ್ಟಿದ್ದಾರೆ, ಸಿಂಪರಣೆ ಯಂತ್ರಕ್ಕೆ ಬಹಳ ಬೇಡಿಕೆ ಇಟ್ಟಿದ್ದಾರೆ. ಸಿಂಪರಣೆ ಯಂತ್ರಗಳು ಈಗ ಒಂದು ವರ್ಷ ಹಿಂದಿನಿಂದ ನಮ್ಮಲ್ಲಿ ಬಂದಿರಲಿಲ್ಲ, ಹಂಗಾಗ್ಬಿಟ್ಟು ಅದ್ರ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ಇವಾಗ ಪೆಟ್ರೋಲ್ದು ಬ್ಯಾಕ್ ಸ್ಪ್ರೇಯರ್, ಪೆಟ್ರೋಲ್ ಬ್ಯಾಕ್ ಸ್ಪ್ರೇಯರ್ ಬಹಳ ಇಂಪಾರ್ಟೆಂಟ್ ಆಗೈತೆ, ಅದನ್ನ ಒಂದು ಸಪ್ಲೈ ಮಾಡಿಬಿಟ್ರೆ ನಮ್ದು ಅನುದಾನ ಬಂದಾಗ ಅವರು ಕೊಟ್ಟೆ ಕೊಡ್ತೀವಿ ಅವ್ರಿಗೆ ರೈತರಿಗೆ. ನಿಮ್ಮ ಭಾಗದಲ್ಲಿ ನೀವು ಲೆಕ್ಕ ಹಾಕೊಂತ ಬಂದ್ರೆ ಈಗ ನಿಮ್ಮಲ್ಲಿ ದೊಡ್ಡ ರೈತರು ಇದ್ದಾರೆ, ಸಣ್ಣ ರೈತರು ಇದ್ದಾರೆ, ಜೊತೆಗೆ ಅತಿ ಸಣ್ಣ ರೈತರು ಕೂಡ ಇದ್ದಾರೆ. ಅತಿ ಸಣ್ಣ ರೈತರಿಗೆ ಕೆಲವೊಂದು ಕೃಷಿ ಪರಿಕರಗಳು ಬೇಕಾಗ್ತದೆ, ಬ್ಯಾಕ್ ಸ್ಪ್ರೇಯರ್ ಆಗ್ಬಹುದು, ಬ್ಯಾಟ್ರಿ ಸ್ಪ್ರೇಯರ್ ಆಗ್ಬಹುದು, ಕೈ ಕಳೆ ಸೈಕಲ್ ವೀಡರ್ ಆಗಿರ್ಬಹುದು, ಅಡ್ಜಸ್ಟ್ಮೆಂಟ್ ಕುಂಟಿ ಆಗಿರ್ಬಹುದು, ಇವುಗಳು ಏನೇನು ಲಭ್ಯ ಇದಾವೆ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ? ಸಣ್ಣ ಅತಿ ಸಣ್ಣ ಮಧ್ಯಮ ರೈತರು ಎಲ್ಲರಿಗೂ ಈಗ ಅಡ್ಜಸ್ಟೇಬಲ್ ಕುಂಟೆ ನಮ್ಮಲ್ಲಿ ಸೌಲಭ್ಯವಾಗಿ ಸಿಗ್ತಾ ಇದೆ. ಸೈಕಲ್ ಬೀಡರ್ಗಳು ಬಂದು ಆಲ್ರೆಡಿ ಕ್ಲೋಸ್ ಆಗಿದ್ದಾವೆ ನಮ್ಮಲ್ಲಿ, ಇನ್ಮೇಲೆ ಬಂದ್ರೆ ನೆಕ್ಸ್ಟ್ ಅವರಿಗೆ ವಿತರಣೆ ಮಾಡ್ತೀವಿ. ಬೀಜದ ಜೊತೆಗೆ ರೈತ ಬಾಂಧವರಿಗೆ ಕೆಲವೊಂದು ಲಘು ಪೋಷಕಾಂಶಗಳು ಬೇಕಾಗ್ತದೆ, ಕೆಲವೊಂದು ಸಿಂಪರಣೆ ಮಾಡುವಂತಹ ಒಂದು ಔಷಧ ಪುಗಗಳು ಬೇಕಾಗ್ತವೆ, ಜೊತೆಗೆ ಬೀಜೋಪಚಾರ ಮಾಡುವಂತಹ ಒಂದು ಔಷಧಗಳು ಕೂಡ ಬೇಕಾಗ್ತವೆ. ಸದ್ಯದಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೇನು ಒಂದು ಲಘು ಪೋಷಕಾಂಶಗಳಾಗಿರ್ಬೋದು ಅಥವಾ ಏನು ಸಸ್ಯ ಸಂರಕ್ಷಣಾ ಔಷಧಗಳಾಗಿರ್ಬೋದು ಏನೇನು ಲಭ್ಯ ಇದಾವೆ? ಇಲ್ಲಿವರೆಗೆ ಎಲ್ಲ ಮುಗಿದ್ಬಿಟ್ಟು ಥೈಮೆಕ್ಸ್ ಲಾಮಿಡಾ, ಲ್ಯಾನ್ಸರ್ ಗೋಲ್ಡು, ಕ್ಲೋರೋಪೈರಿಪಾಸು, ಇಮ್ಯಾಮಿಟಿ ಬೆಂಜೈಟು, ಇವು ಸಸ್ಯ ಸಂರಕ್ಷಣ ಔಷಧಿಗಳು. ಅದೇ ರೀತಿಯಾಗಿ ಜಿಂಕ್ ಸಲ್ಫೇಟು, ಜಿಂಕ್ ಮೈಕ್ರೋ ನ್ಯೂಟ್ರೆಂಟ್, ಇವು ಲಘು ಪೋಷಕಾಂಶಗಳು, ಇವು ಸಿಗುತ್ತವೆ. ನೀವು ಮೈಲು ಇದನ್ನು ಬ್ಯಾಟ್ರಿ ಸ್ಪ್ರೇಯರ್ ಇದ್ದಾವೆ, ಆದರೆ ರೈತರು ಅದನ್ನು ಸ್ವಲ್ಪ ಉಪಯೋಗ ಮಾಡೋದು ಕಡಿಮೆ ಆಗಿದೆ. ಅಡ್ಜಸ್ಟಬಲ್ ಕುಂಟಿನೂ ಸಹ ಇದ್ದಾವೆ. ತಾಡ್ ಪಾಲ್ಗಳು ವಿತರಣೆ ಮಾಡ್ತಾ ಇದೀವಿ ಸದ್ಯದ ಪರಿಸ್ಥಿತಿಯಲ್ಲಿ. ಎರೆಹುಳ ಗೊಬ್ಬರ ಇದೆ, ಬೀಜೋಪಚಾರ ಸಲುವಾಗಿ ಟ್ರೈಕೋಡರ್ಮಾ ಸಹ ಇದೆ. ಈಗ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರೆ ನಿಮ್ದು ಬಾಡಿಗೆ ಕಟ್ಟಡನ ಅಥವಾ ಹೇಗೆ ಒಂದು ಸ್ವಂತ ಕಟ್ಟಡನ ನಿಮ್ಮ ರೈತ ಸಂಪರ್ಕ ಕೇಂದ್ರ? ನಮ್ಮ ರೈತ ಸಂಪರ್ಕ ಕೇಂದ್ರವು ಸುಮಾರು 12 ವರ್ಷದಿಂದ ಬಾಡಿಗೆಯಲ್ಲೇ ನಡೀತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಸಂಪರ್ಕ ಕೇಂದ್ರವು ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿ ಇದೆ. ನೀರು ಬಂದ್ರೆ ಕಂಪ್ಯೂಟರ್ ಎಲ್ಲ ತೊಯ್ತಾ ಇದ್ದಾವೆ. ಈ ರೀತಿಯಾಗಿ ಬೇರೆ ಒಂದು ರೂಮ್ ಬಾಡಿಗೆ ಕೇಂದ್ರ ನೋಡಬೇಕಾಗಿದೆ. ನಮಗೊಂದು ಸ್ವಲ್ಪ ಜಾಗ ಸಿಕ್ಕರೆ ಕಟ್ಟಡ ಕಟ್ಟಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ದೊಡ್ಡವರು ಹೇಳಿದ್ದಾರೆ, ಅಂದರೆ ನಮ್ಮ ಹಿರಿಯರು. ಅಂತಂದ್ರೆ ಇದಕ್ಕೆ ಸಂಗ್ರಹಣೆ ಮಾಡಲಿಕ್ಕೆ, ದಾಸ್ತಾನನ್ನು ಮಾಡಲಿಕ್ಕೆ, ಬೀಜಗಳು ಬಂದಾಗ, ಗೊಬ್ಬರಗಳು ಬಂದಾಗ, ಕೆಲವೊಂದು ಕೃಷಿ ಯಂತ್ರೋಪಕರಣಗಳು ಬಂದಾಗ, ಇದನ್ನು ಸಂಗ್ರಹಣೆ ಮಾಡಿಕೊಳ್ಳಿಕ್ಕೆ ಗೋಡಾನುಗಳು ಬೇಕಾಗ್ತದೆ, ಇದನ್ನು ಹೆಂಗೆ ಮಾಡ್ತೀರಿ? ಗೋಡಾನುಗಳನ್ನು ನಾವೇ ಇಲ್ಲಿ ನಮ್ಮ ಒಂದು ವೈಯಕ್ತಿಕವಾಗಿ 2 ಗೋಡಾನುಗಳು ಹಿಡಿದೀವಿ, ಅದರಲ್ಲೇ ಸ್ಟಾಕ್ ಮಾಡಿಕೊಂಡು ದಾಸ್ತಾನು ಮಾಡಿಕೊಂಡು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹೇಳಿ ರಂಗಪ್ಪ ಅವರೇ, ಈ ಸಲದ ಮುಂಗಾರು ಹಂಗಾಮಿಗೆ ಸಾಕಷ್ಟು ರೈತ ಬಾಂಧವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಿಲ್ಲೆಗೆ ಸಾಕಷ್ಟು ಜನ ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡೆದುಕೊಂಡ್ರು. ಜಾಲಹಳ್ಳಿ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರೆ ನಿಮ್ಮಲ್ಲಿ ರೈತ ಬಾಂಧವರ ಒಂದು ಪ್ರತಿಕ್ರಿಯೆ ಹೇಗಿದೆ? ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದಲ್ಲಿ ಪಲ್ಕರ್ಮಡಿ ಭಾಗದಲ್ಲಿ ಕರಾರುಕ್ಕವಾಗಿ ಪ್ರತಿ ವರ್ಷನೂ ಜುಲೈ 31 ಒಳಗೆ ಬೆಳೆ ವಿಮೆಯನ್ನು ಮಾಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಲ್ಲಿರುವಂಥ ರೈತರಿಗೆ ಕನಿಷ್ಠ ಅಂದರೆ ಒಬ್ಬೊಬ್ಬರಿಗೆ 1-2 ಲಕ್ಷ ರೂಪಾಯಿ ಹಣ ಬಂದಿದೆ, ಇನ್ಸೂರೆನ್ಸ್ ಹಣ. ಹಂಗಾಗ್ಬಿಟ್ಟು ಅದು ಅವರಿಗೆ ಮನವರಿಕೆ ಆಗಿಬಿಟ್ಟು ಮಾಡಿದ್ದಾರೆ. ನಾವು ರೈತರಿಗೆ ಪ್ರೇರೇಪಣೆ ಮಾಡಿ ದಿನಾಂಕ 31/7/2022 ಒಳಗೆ ಎಲ್ಲ ರೈತರು ಬೆಳೆಗಳಿಗೆ ಇದು ವಂತಿಕೆ ಕಟ್ಟ್ರಿ ಅಂತ ನಾವು ಪ್ರೇರೇಪಣೆ ಮಾಡ್ತಾ ಇದ್ದೀವಿ. ಬೆಳೆ ವಿಮೆ ಕಟ್ಟಲಿಕ್ಕೆ ಆಧಾರ್ ಕಾರ್ಡು, ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಈ 3 ಇದ್ರೆ ಸಾಕು. ಉಳಿದಂತೆ ಇದನ್ನು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಪ್ರೇರೇಪಣೆ ಮಾಡ್ತಿದ್ದೀವಿ. ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕಟ್ಟಬಹುದು, ಬ್ಯಾಂಕಿನ ತಮ್ಮ ಅಕೌಂಟ್ ಇದ್ದಲ್ಲಿ ಆ ಬ್ಯಾಂಕ್ನ ಕಟ್ಟಬಹುದು. ಬೆಳೆಗಳಂದ್ರೆ ಈ ನಮ್ಮ ಭಾಗಕ್ಕೆ ತೊಗರಿ, ಹತ್ತಿ, ಈರುಳ್ಳಿ ಎಲ್ಲ ಭಾಗಿದೆ. ನಮ್ಮ ಮೇನ್ ಆಗಿ ಹತ್ತಿ ಮತ್ತು ತೊಗರಿ. ಕೃಷಿ ಇಲಾಖೆ ಬೇರೆ ಬೇರೆ ಬೆಳೆಗಿದೆ, ಪ್ರಮುಖವಾಗಿ ನಮಗೆ ಇಲ್ಲಿ ಬೆಳೀತಿರಂತ ಬೆಳೆ ಅಂದ್ರೆ ತೊಗರಿ ಮತ್ತು ಹತ್ತಿ, ಭತ್ತಕ್ಕೂ ಇದೆ. ಕೆಲವೊಬ್ಬರು ಬಂದವರು ಏನ್ ಹೇಳ್ತಾರೆ, ಇಲ್ರಿ ನಾವು ಕಟ್ಟಿದ್ವಿ ದುಡ್ಡು ಬಂದಿಲ್ಲ, ಮತ್ತೆ ಪಕ್ಕದಲ್ಲಿರುವಂತಹ ಒಂದು ಹೊಲದವರಿಗೆ ಕೂಡ ಬೆಳೆ ವಿಮೆ ಬಂದಿದೆ ಬಟ್ ನಮಗ್ ಬಂದಿಲ್ಲ ಅಂತ ಹೇಳ್ತಾರೆ. ರೈತ ಬಾಂಧವರು ಈ ಬೆಳೆ ವಿಮೆ ಕಟ್ಟುವಂತ ಸಂದರ್ಭದಲ್ಲಿ ಏನ್ ಎಡವಟ್ಟ ಆಗ್ತದೆ, ಹೇಗೆ ಕರಾರುವಕ್ಕಾಗಿ ಬೆಳೆ ವಿಮೆ ಕಂತನ್ನ ಕಟ್ಟಬೇಕಂತ ಹೇಳ್ತೀರಿ? ರೈತರು ಬೆಳೆ ವಿಮೆ ಕಟ್ಟಬೇಕಾದ್ರೆ ಊರಲ್ಲಿ ಕುಂತು ಕಂಪ್ಯೂಟರ್ ಸೆಂಟರ್ನಲ್ಲಿ ಕುಂತು ಹತ್ತಿ ಹಾಕಿದ್ರೆ ಭತ್ತಕ್ಕೆ ಬೆಳೆ ಕಟ್ಟಿರ್ತಾರೆ. ಹಿಂಗಾಗ್ಬಿಟ್ಟು ಕೊನೆಗೆ ನಾವು ಕ್ರಾಪ್ ಸರ್ವೆ ಮಾಡಬೇಕಾದ್ರೆ ಪಿ ಆರ್ಗಳನ್ನ ನೇಮಕ ಮಾಡಿರ್ತೀವಿ. ಪಿ ಆರ್ಗಳು ಅಲ್ಲಿ ಆ ಹೊಲಕ್ಕೆ ಹೋದಾಗ ಬೆಳೆ ಹತ್ತಿ ಇದ್ದು ಇಲ್ಲಿ ಇವರು ಬೆಳೆ ಭತ್ತ ಕಟ್ಟಿದರೆ ಅದು ಬರೋಂಗಿಲ್ಲ, ಮ್ಯಾಚ್ ಆಗೋದಿಲ್ಲ. ಎರಡನೇದಾಗಿ ಸಿ ಸಿ ಎಕ್ಸ್ಪೆರಿಮೆಂಟ್, ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಆ ಒಂದು ಆಧಾರದ ಮೇಲೆ ನಾವು ಬೆಳೆ ವಿಮೆ ನಿರ್ಧಾರ ಮಾಡ್ತಾರೆ ಗೌರ್ಮೆಂಟ್. ಹಂಗಾಗಿಬಿಟ್ಟು ಸಿ ಸಿ ಎಕ್ಸ್ಪೆರಿಮೆಂಟು ಮಾಡಬೇಕಾದ್ರೆ ಒಂದು ಪಂಚಾಯತಿಯಲ್ಲಿ ಜಾಸ್ತಿ ಆಗಿರ್ಬೋದು, ಒಂದು ಪಂಚಾಯತಿಯಲ್ಲಿ ಕಡಿಮೆ ಆಗಿರ್ಬೋದು. ಯಾವ ಪಂಚಾಯತಿಯಲ್ಲಿ ಇಳುವರಿ ಕಡಿಮೆ ಮಟ್ಟ ಇರುತ್ತದೋ ಅಲ್ಲಿ ಕ್ಲೈಮ್ ಆಗ್ತದೆ. ಜೊತೆಗೆ ಕ್ರಾಪ್ ಸರ್ವೆ, ಬೆಳೆ ದೃಢೀಕರಣ, ಕ್ರಾಪ್ ಸರ್ವೆ ಅಂತ ಮಾಡ್ತಿದ್ದಾರೆ. ನಿಮ್ಮ ಭಾಗದಲ್ಲಿ ಎಲ್ಲ ರೈತ ಬಾಂಧವರು ಮಾಡಿಸ್ಕೊತಿದ್ದಾರೆ ಅಥವಾ ತಮ್ಮದೇ ಆ್ಯಪ್ ಮೂಲಕ ಮಾಡ್ಕೋಬೇಕು ಅನ್ನೋದನ್ನ ಒಂದು ಇದೆ ವ್ಯವಸ್ಥೆ. ಇದು ರೈತ ಬಾಂಧವರು ತಿಳುವಳಿಕೆ ಆಗಿರ್ಬೋದು, ತಾವೇ ತಮ್ಮ ಮಟ್ಟದಲ್ಲಿ ಮಾಡ್ಕೋತಿದ್ದಾರೆ ಅಥವಾ ನಿಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ಮಾಡ್ತಿದ್ದಾರೆ ಹೇಗೆ? ಇಲಾಖೆ ಅಧಿಕಾರಿಗಳು ಅಂದ್ರೆ ಎಟಿಎಂ, ನಾನು ಮತ್ತೆ ನಮ್ಮ ಇನ್ನ ಕೆಲವು ಸಿಬ್ಬಂದಿಗಳ ಜೊತೆಗೆ ಹಳ್ಳಿ ಹಳ್ಳಿಗೆ ಹೋಗಿ ಪ್ರೇರೇಪಣೆ ಮಾಡಿ ಅವರ ಒಂದು ಮೊಬೈಲ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಸಿ ಅವರ ಕಡೆಯಿಂದ ಮಾಡ್ಸಕತ್ತಿದ್ದೀವಿ. ಬಟ್ ಈಗ ಸ್ವಲ್ಪ ಮಟ್ಟಿಗೆ ಒಂದು 10% ಜನ ಮಾಡೋ ಚಾನ್ಸಸ್ ಇದೆ ರೀ. ಆಲ್ರೆಡಿ ನಮಗೆ ಸ್ವಲ್ಪ ಬಂದಿದ್ದಾವೆ ಮಾಡಿದ್ದು, ಅವನು ನಾವು ಅಪ್ರೂವ್ ಕೊಟ್ಟಿದ್ದೀನಿ. ಎರಡು ಹಳ್ಳಿ ರೇರುಂಡಿ ಮತ್ತು ಕರಡಿಗುಡ್ಡ. ರೈತ ಬಾಂಧವರು ತಾವು ಬೆಳೆ ಸಮೀಕ್ಷೆಯನ್ನು ಮಾಡಿದ್ದು ನಿಮ್ಮ ಲಾಗಿನಿಗೆ ಬರುತ್ತೆ? ನಮ್ಮ ಲಾಗಿನಿಗೆ ಬಂದಾಗ ನಾವು ಅದನ್ನು ಅಪ್ರೂವ್ ಕೊಡಬೇಕಾಗ್ತದೆ, ಅದನ್ನು ಅಪ್ರೂವ್ ಇವತ್ತು ಮಾಡಿದ್ದೀನಿ. ಈಗ ರೈತ ಬಾಂಧವರಿಗೆ ಅದನ್ನು ಮಾಡಲಿಲ್ಲ, ಕೆಲವೊಬ್ಬರ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ, ಅವಂಥವ್ರು ಏನು ಮಾಡಬೇಕು? ತಮ್ಮ ಸಮೀಪದ ಸ್ನೇಹಿತರು ಬಂಧು ಬಳಗ ಅವರಲ್ಲಿ ಆಂಡ್ರಾಯ್ಡ್ ಫೋನ್ ಇದ್ದರೆ ಅವ್ರ ಕಡೆಯಿಂದ ಮಾಡಿಸ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರ್ಕಾರದ ಸವಲತ್ತು ಸಿಗಬೇಕಾದ್ರೆ ಬೆಳೆ ಸಮೀಕ್ಷೆ ಭಾಳ ಇಂಪಾರ್ಟೆಂಟ್. ಇವತ್ತು ಬ್ಯಾಂಕ್ನಲ್ಲಿ ಸಾಲ ಕೊಡಬೇಕಾದ್ರೂ ರೈತರದ್ದು ಬೆಳೆ ಸಮೀಕ್ಷೆ ನೋಡೇ ಮಾಡ್ತಾ ಇದ್ದೀವಿ ಸರ್. ಈಗ ತಮ್ಮ ಇಲಾಖೆಯಲ್ಲಿ ರೈತರ ನೋಂದಾವಣೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ, ನಿಮ್ಮ ಭಾಗದಲ್ಲಿ ನೋಂದಾವಣೆ ಪ್ರಕ್ರಿಯೆ ಹೇಗಿದೆ? ನಮ್ಮ ಭಾಗದಲ್ಲಿ ಸರ್ ಆಲ್ರೆಡಿ 28,000 ಪ್ಲಾಟ್ಸ್ ಇದಾವೆ ಸರ್, ಅದರಲ್ಲಿ ಕನಿಷ್ಠ 14,000 ಪ್ಲಾಟ್ಸ್ ಆಲ್ರೆಡಿ ಮಾಡಿಬಿಟ್ಟಿವಿ ಸರ್. ನಾವು ಇನ್ನು ಉಳಿಕೆದು ಸ್ವಲ್ಪ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಕೆಲವು ರೈತರದ ಪರಿಸ್ಥಿತಿ ಏನಾಗಿದೆ ಅಂದರೆ ತಂದೆ ತಾತ ಮುತ್ತಾತರ ಹೆಸರಿನಾಗ ಇದಾವೆ ಸರ್ ಪ್ಲಾಟ್ಗಳು, ಹಂಗಾಗಿ ಅವು ಸೇರ್ಪಡೆ ಮಾಡೋಕ್ಕಾಗಲ್ಲ, ಪೋಡಿ ಆಗಿಲ್ಲ, ಮಾಡ್ಕ ಆಗ್ತಾ ಇಲ್ಲ ಸರ್. ಅಷ್ಟೇ, ರೈತರ ನೋಂದಾವಣೆ ಮಾಡ್ಕೋಬೇಕಂತ ಹೇಳ್ತಾರೆ, ಯಾಕೆ ನೋಂದಾವಣೆ ಮಾಡ್ಕೋಬೇಕ್ರಿ ರೈತ ಬಾಂಧವರಿಗೆ, ಅದರ ಉಪಯೋಗ ಏನು? ಅದರಿಂದ ಸರ್ ಅದು MSP ಅದಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ನಮ್ಮ ರೈತರ ವಿದ್ಯಾನಿಧಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತದೆ, ಅದಕ್ಕೆ ಅನುಕೂಲ ಆಗ್ತದೆ. ವಿವಿಧ ಯೋಜನೆಗಳಿಗೆ ಒಂದು FID ಅಂತ ಬರ್ತದೆ ಸರ್, ಅದು ಬಹಳ ಅನುಕೂಲ ಆಗ್ತದೆ ನೋಡಿ ಸರ್. ಒಟ್ಟಲ್ಲಿ ಏನು ಹೇಳಕ್ ಇಷ್ಟಪಡ್ತೀರಿ ಈ ಭಾಗದ ಬೆಳೆಯನ್ನು ನೋಡಿದರೆ? ತಾವು ಒಬ್ಬ ಕೃಷಿ ಅಧಿಕಾರಿಗಳಾಗಿ ಕ್ಷೇತ್ರ ಮಟ್ಟದಲ್ಲಿ ತಾವು ತಿರುಗಾಡ್ತಿರ್ತೀರಿ, ಕಳೆದ ವರ್ಷದ ಒಂದು ಮುಂಗಾರು ನೋಡಿದರೆ ಮತ್ತು ಈ ವರ್ಷದ ಒಂದು ಮುಂಗಾರು ನೋಡಿದರೆ ಏನು ಅನಿಸುತ್ತೆ? ಸರ್ ಸದ್ಯದ ಪರಿಸ್ಥಿತಿಯಲ್ಲಿ ಮುಂಗಾರು ಚೆನ್ನಾಗಿದೆ, ತೊಂದರೆ ಅಂತೂ ಇಲ್ಲ. ನಿನ್ನೆ ಒಂದು ವಾರದಿಂದ ಮಳೆ ಇರೋದ್ರಿಂದ ಸ್ವಲ್ಪ ಜಿಟಿ ಜಿಟಿ ಮಳೆ ಇರೋದ್ರಿಂದ ಸ್ವಲ್ಪ ಕಳೆ ಮತ್ತೊಂದು ನಿಯಂತ್ರಣ ಮಾಡಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಹೊರಪಾಗ್ಬಿಟ್ಟು ಎಲ್ಲ ಸುಸೂತ್ರವಾಗಿ ಆಗ್ತದೆ. ಒಳ್ಳೆಯದು ರಂಗಪ್ಪ ಅವರೇ. ಜಾಲಹಳ್ಳಿ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ, ಕೃಷಿ ಇಲಾಖೆಯ ಯೋಜನೆಗಳು, ಸದ್ಯದಲ್ಲಿ ರೈತ ಬಾಂಧವರು ಏನೇನು ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿಯನ್ನು ನಮ್ಮ ಕೇಳುವವರಿಗೆ ಮಾಡಿಕೊಟ್ರಿ. ಕಳೆದ ವರ್ಷ ನೋಡಿದರೆ ಮುಂಚಿತವಾಗಿಯೇ ಜೂನ್ನಲ್ಲಿ ಒಂದು ಮಳೆ ಆಗಿದ್ದರಿಂದ ರೈತ ಬಾಂಧವರು ಬೇಗನೆ ಬಿತ್ತನೆ ಮಾಡಿದ್ದಾರೆ, ಬಿತ್ತಿದಂತಹ ಬೆಳೆಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರಿ. ಜೊತೆಗೆ ಇಲಾಖೆಯಲ್ಲಿ ಏನು ಸಹಾಯ ಸೌಲಭ್ಯಗಳಿದ್ದಾವೆ, ಜೊತೆಗೆ ಬ್ಯಾಕ್ ಸ್ಪ್ರೇಯರ್ ಅಂತ ಹೇಳಿದ್ರಿ, ಕೆಲವೊಂದು ಪೋಷಕಾಂಶಗಳು ಸಸ್ಯ ಸಂರಕ್ಷಣಾ ಔಷಧಿಗಳು ಲಭಿಸಿದ್ದಾವೆ ಅಂತ ಹೇಳಿದ್ರಿ. ಮುಂಬರುವ ದಿನಗಳಲ್ಲಿ ರೈತ ಬಾಂಧವರ ಒಂದು ಅವಶ್ಯಕತೆಗೆ ತಕ್ಕಂತೆ ತಾವು ಕೆಲಸವನ್ನು ಮಾಡಿರಿ, ರೈತ ಬಾಂಧವರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಟ್ಟರೆ ರೈತರ ಬದುಕು ಮತ್ತೆ ಚೆನ್ನಾಗಾಗ್ತದೆ, ನಿಮ್ಮ ಸೇವೆ ಪ್ರಾಮಾಣಿಕವಾಗಿ ನಡೆಯಲಿ ಅಂತ ಹೇಳ್ತಾ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ ವಿಚಾರವನ್ನು ಹಂಚಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ, ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಭಾಗದ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಕೃಷಿ ಅಧಿಕಾರಿಗಳಾದ ಶ್ರೀ ರಂಗಪ್ಪ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್. ಬನ್ನಿ ರೈತ ಬಂಧವರು, ಇದೊಂದು ವಾಣಿಜ್ಯ ಪ್ರಕಟಣೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರೇ, ಬನ್ನಿ ಈಗ ಕೇಳೋಣ. ಮಸ್ಕಿ ತಾಲೂಕಿನ ಪೈಗಂಬರ್ ನಗರದ ಧವಲ್ ಸಾಬ್ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ಜಕ್ಕರಮುರುಡು ಹತ್ತಿರದಲ್ಲಿರುವಂತಹ ಒಂದು ಪೈಗಂಬರ್ ನಗರ್ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ದೌಲ್ ಸಾಬ್ ಅವರು ರೈತರು, ಅವರು ತಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸಾಕಷ್ಟು ಕೃಷಿ ಅನುಭವ ಇದೆ, ನೀರಾವರಿ ಇದೆ, ಒಣ ಬೇಸಾಯ ಇದೆ. ಹಲವಾರು ವರ್ಷಗಳಿಂದ ಕೃಷಿಯನ್ನ ರೇಷ್ಮೆಯನ್ನ ಮಾಡಿ ಈಗ ಬಿಟ್ಟಿದ್ದಾರೆ. ಜೊತೆಗೆ ಸೂರ್ಯಕಾಂತಿಯನ್ನ ಹಾಕೊಂಡಿದ್ದಾರೆ, ಈರುಳ್ಳಿಯನ್ನ ಬೆಳೀತಿದ್ದಾರೆ, ಬೇರೆ ಬೇರೆ ತರಕಾರಿಗಳನ್ನ ಇವರು ಬೆಳೆದು ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ದೌಲ್ ಸಾಬ್ ಅವರ ಕೃಷಿ ಅನುಭವಗಳನ್ನ ಒಟ್ಟಿನಲ್ಲಿ ಅವರು ಎದುರಿಸುವಂತಹ ಒಂದು ಸಮಸ್ಯೆಗಳು ಏನು, ಏನಾಗಬೇಕು ಕೃಷಿಯಲ್ಲಿ, ಏನಾದರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ದೌಲ್ ಸಾಬ್ ಅವರೇ, ಎಷ್ಟು ಎಕರೆ ಭೂಮಿ ರೀ ನಿಮ್ಗೆ? ಸರ್, ನಮ್ದು 8 ಎಕರೆ ಭೂಮಿ, ಅದರಲ್ಲಿ 1 ಎಕರೆ ಬದ್ನೆ ಗಿಡ ಮಾಡಿದ್ವಿ, 1/2 ಎಕರೆ ಟಮಾಟ ಇದೆ, 1 ಎಕರೆ ಭೆಂಡಿ ಇದೆ, 2 ಎಕರೆ ಸೂರ್ಯಪಾನ ಇದೆ, ಮತ್ತೆ ಈ 1 ಎಕರೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಈ ನಮ್ಗೆ ಸ್ಪ್ರಿಂಕ್ಲರ್ ಪೈಂಪಿಂದ ಒಂಥರ ಸೌಲಭ್ಯ ಈ ಕೃಷಿ ಇಲಾಖೆಯಿಂದ ಸಿಕ್ಕಿದೆ. ಅಂದ್ರೆ ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ಗೆ, ಅಂದ್ರೆ ಈ ಒಂದು ನೀರ್ ಹೊಡೆಯಕ್ಕೆ? ಹಾ, ಸ್ಪ್ರಿಂಕ್ಲರ್ ನೀರ್ ಹೊಡೆಯಕ್ಕೆ ಸಿಕ್ಕಿದ್ರೆ. ಇನ್ನೊಂದು ನಮ್ಗೆ ಸಮಸ್ಯೆ ಆಗ್ತಿರೋದು, ನಮ್ಗೆ ಮುದ್ಗಲ್ ನಿಯರ್ ಆಗುತ್ತೆ. ಮುದ್ಗಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 30 ಕಿಲೋಮೀಟರ್ ಬೇಕು ನಮ್ಗೆ. ಮಸ್ಕಿ ರೈತ ಸಂಪರ್ಕ ಕೇಂದ್ರ ಬರ್ಬೇಕಾದ್ರೆ 30 ಕಿಲೋಮೀಟರ್ ಬೇಕು. ಅಲ್ಲಿಂದ ಬರೋದು ಹೋಗೋದು ಬರೀ ಇದೆ ಆಗ್ತಿ. ನಮ್ಗೆ ಸರಿಯಾಗಿ ಔಷಧ ಸಿಗ್ತಾ ಇಲ್ಲ. ನಾವು ಬರೋರಿಗೂ ಇಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಯವರು ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವಾಗ ಬಂದಿರುತ್ತೆ ಏನಂತೇಳಿ, ಅವ್ರು ತಗೊಂಡು ಹೋಗ್ಬಿಡ್ತಾರೆ. ನೀವು 30 ಕಿಲೋಮೀಟರ್ ಊರಿಂದ ಬರ್ಬೇಕು ಇಲ್ಲಿಗೆ? ಹೌದ್ರಿ, 30 ಕಿಲೋಮೀಟರ್ ಇಂದ ಇಲ್ಲಿಗೆ ಬರ್ಬೇಕು. ನಮ್ಗೆ ಎಲ್ಲೇ ನಡ್ಬಾರ್ಕ ಎಲ್ಲೇ ಒಂದು ಮೆದಿಕನಾಳ್ ಆಯ್ತು, ಬಯಲ್ಗುಡ್ಡ ಆಯ್ತು ಅಂತ ಎಲ್ಲ ಒಂದು ಇನ್ನೊಂದು ರೈತ ಸಂಪರ್ಕ ನಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನಿಸ್ತೈತೆ ರೀ. ಈ 30 ಕಿಲೋಮೀಟರ್ ಬರೋದು, 15-10 ಕಿಲೋಮೀಟರ್ ಬರೋದು ಬಹಳ ವ್ಯತ್ಯಾಸ ಆಗುತ್ತೆ. ನಾವು ಎಲ್ಲ ಕೆಲಸ ಬಿಟ್ಟು ಬರ್ಬೇಕಾಗತ್ತೆ. ನಾವು ಎಲ್ಲ ನಮ್ಮ ಮೇಕೆಗಳು ಇದಾವೆ 30, ಎಲ್ಲ ಎತ್ತುಗಿತ್ತು, ಎಲ್ಲ ಕೆಲಸ ಬಿಟ್ಟು ನಾವು ಇಲ್ಲಿಗೆ ಬರಬೇಕು. ಇಲ್ಲೇ ಬಂದ ತಕ್ಷಣ ಬಜೆಟ್ ಇಲ್ಲ, ಬಂದಿಲ್ಲ, ಈ ಥರ ಪ್ರಾಬ್ಲಮ್ ಹೇಳಿಬಿಡ್ಲೆ ನಾವು ಸುಮ್ಮ ಹೊರಡ್ಬೇಕಾಗ್ತೀವಿ. ಬಜೆಟ್ ಇಲ್ಲ ಅಂದ್ಮೇಲೆ ಏನು ಮಾತಾಡೋಕ್ಕೆ ಇಲ್ಲ, ಬಂದಿಲ್ಲ ಅಂದ್ರೂ ಸುಮ್ಮ ಹೋಗ್ಬೇಕು. ಈ ಥರ ಸಮಸ್ಯೆ ಆಗ್ತಿದ್ರೆ ಈ ಸಮಸ್ಯೆ ನಮ್ಗೆ ಹೆಂಗಾರ ಮಾಡಿ ಇದು ಮಾಡ್ಬೇಕು. ಈಗ ತಮ್ಮದು 8 ಎಕರೆ ಭೂಮಿಯಲ್ಲಿ ಎಷ್ಟು ವರ್ಷದಿಂದ ನೀವು ತರಕಾರಿಯನ್ನ ಬೆಳೀತಿದ್ರಿ? ನಾವು ನಮ್ಮ ಅಪ್ಪರು ತಾತನವ್ರು ಅವಾಗ್ಲಿದ್ದಾನು ನಾವು ತರಕಾರಿ ಕಂಟಿನ್ಯೂ ಇದೆ ರೀ ನಮ್ದು. ಅದಕ್ಕೆ ನೋಡಿ, ಪವರ್ ಸ್ಪ್ರೇಕ್ ನಾವು RTGS ಮಾಡಿ 6ನೇ ತಿಂಗಳ ಮುಗಿತೀವಾಗ ಇನ್ನು ಬರ್ತೇ ಅಂತಾನೆ ಇದ್ದಾರೆ. ಅದೇನು ಬರ್ತಾ ಇಲ್ಲ, ನಾವೇನು ಬರ್ತೋ ಇಲ್ಲ ಅನ್ನೋ ಒಂದು ಇದರಲ್ಲೇ ಇದೀವಿ ರೀ. ದಿನಾಲೂ ಫೋನ್ ಮಾಡಬೇಕು, ಇವರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅಲ್ಲಿದ್ದು ಇಲ್ಲಿಗೆ ಬಂದು ಇವ್ರ ಜೊತೆ ವಿಚಾರ ಮಾಡಬೇಕು. ಏ ಇಲ್ಲ ರೀ, ಹಿಂಗಿದೆ ಬಜೆಟ್ ಇಲ್ಲ, ಬರ್ತೇ ಅಂದ್ಬಿಟ್ಟು ಮತ್ತೆ ನಮ್ಮ ಊರಿಗೆ ನಾವು ಹೊರಡಬೇಕು. ನೋಡ್ರಿ, ಸಮಯ ವೇಸ್ಟು, ನಿಮ್ಗೆಲ್ಲ ಬಸ್ ಚಾರ್ಜ್ ವೇಸ್ಟು, ಖರ್ಚು ಮಾಡ್ಕೊಂಬರ್ಬೇಕು ಮತ್ತು ಮಾತಾಡೋಕ್ಕೆ ಒಳ್ಳೆ ಹೋಗ್ಬಿಡು. ಹೌದು, ಇಷ್ಟೇ ರೀ, ಎರಡೇ ಮಾತಾಡೋದು ಸರ್. ಇಲ್ಲ ಇಲ್ಲರಿ, ಇನ್ನೂ ಬಂದಿಲ್ಲ, ಬಂದ್ಮೇಲೆ ಹೇಳ್ತೀವಿ. ಕಲಾಸ್ ನಾವು ಹೊರಡೋಗ್ಬೇಕು. ನಮಗೊಂದು 1 ಪ್ಯಾಕೆಟ್ ಸಜ್ಜಿ ಬೀಜ 200-250 ರೂಪಾಯಿ ಇಲ್ಲೇ ಸಿಗುತ್ತೆ. ಅಲ್ಲಿದ್ದು ಇಲ್ಲಿ ಬರಬೇಕಾದ್ರೆ 250 ರೂಪಾಯಿ ನಾವು ಖರ್ಚು ಮಾಡಬೇಕು, ಅಂದ್ರೆ ನಮ್ಗೆ ಲಾಭ ಏನು ದೊರಕತ್ತೆ ಇದ್ರೆ. ನಿಮ್ಮ ವಿಚಾರದಲ್ಲಿ ಈಗ 30 ಕಿಲೋಮೀಟರ್ ದೂರ ಆಗುತ್ತೆ, ಮಧ್ಯದಲ್ಲಿ ಏನಾದರೂ ರೈತ ಸಂಪರ್ಕ ಕೇಂದ್ರ ಅಥವಾ ಒಂದು ಇನ್ನೊಂದು ಏನಾದರೂ ಔಟ್ಲೆಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಸಮಯ ಉಳಿತದೆ, ಖರ್ಚು ಉಳಿತದೆ ಅನ್ನೋದು ತುಂಬ ವಿಚಾರ. ಹೌದ್ರಿ, ಬಹಳ ಒಂದು ರೈತರಿಗೆ ಎಲ್ಲಾರು ಹೆಲ್ಪ್ ಆದಂಗಾಗುತ್ತೆ. ಜಕ್ಕರಮುರುಡು ಗ್ರಾಮವನ್ನ ಮುದುಗಲ್ಲು ಅರಸಿಗೆ ಕೊಟ್ಟರೆ ನಿಮ್ಗೆ ಅದು ಸಮೀಪ ಆಗುತ್ತೆ. ಬಹಳ ಒಳ್ಳೆ ಕೆಲಸ ರೀ. ಜಕ್ಕರಮುರುಡು ಏರಿಯಾ ಏನಿದೆ ಎಲ್ಲ ಹುಬ್ಳಿ ಜಕ್ಕರಮುರುಡು ಗ್ರಾಮ ಎಲ್ಲ ಶಿವಾರು ನಮ್ಮ ಮುದುಗಲಿಗೆ ಸೇರ್ಪಡೆ ಮಾಡಿಬಿಟ್ರೆ ನಾವು ಅಲ್ಲಿ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ. ನಾವು ಅಲ್ಲೇ ತಗೋಬಹುದು. ಗೌರ್ಮೆಂಟ್ ಸೌಲಭ್ಯ ಇಲ್ಲಾದರೂ ತಗೊಳ್ಳೋದು, ಅಲ್ಲಾದ್ರೂ ತಗೊಳ್ಳೋದು. ಅಂದ್ರೆ ರೈತರಿಗೆ ಸಾಯಿಸ್ಬೇಡ್ರಿ, ಅಲ್ಲಿ ಅಡ್ಡಾಡಿಸಿ ಅಡ್ಡಾಡಿಸಿ ಬೇಜಾರ ಆಗ್ಬಿಡುತ್ತೆ. ಈಗ 2 ಕಿಲೋಮೀಟರ್ ಹೋಗಿ ಬರೋದು ಹೆಂಗೆ, 30 ಕಿಲೋಮೀಟರ್ ಬಂದು ಅಪ್ ಅಂಡ್ ಡೌನ್ ಮಾಡೋದು ಹೆಂಗ್ರಿ? ಬರ್ತೀವಿ 30 ಹೋಗ್ತಾ 60 ಕಿಲೋಮೀಟರ್ ಇಲ್ಲೇ ಆಗ್ಬಿಡ್ತೀವಿ. ಮತ್ತೆ ಬರಕ್ಕೆ 2 ತಾಸು, ಹೋಗಕ್ಕೆ 2 ತಾಸು, ಒಂದ್ ದಿವಸ ಟೈಮ್ ವೇಸ್ಟ್ ಅಲ್ರಿ ನಮ್ಗೆ ಇಲ್ಲಿಗೆ ಬರ್ಬೇಕಾದ್ರೆ. ಆನಂತರ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಯ್ತು, ಸಿಬ್ಬಂದಿಗಳಾಯ್ತು, ಒಟ್ಟು ಯಾವುದೇ ಒಂದು ಟೀಮ್ ಇಟ್ಬಿಟ್ರೆ ಮುಗಿತೀವಿ ನಾವು ಹೊರಟು ಹೋಗ್ಬೇಕಾದ. ಹಿಂಗೆ ಸಮಸ್ಯೆ ಇದೆ ನಮ್ದು ಅಂದ್ರೆ ಅದಕ್ಕೆ ಏನು ನಮ್ಗೆ ಪ್ರತಿಫಲ ಸಿಗ್ತಾ ಇಲ್ಲ, ಅವ್ರು ಹೇಳೋದಕ್ಕೆ ನಾವು ಎಸ್ ಅನ್ಬೇಕು. ಈಗ ದೌಲ್ ಸಾಬ್ ಅವರೇ, ಈಗ ನಿಮ್ಮ ಕೃಷಿ ಮೇಕೆ ಇದೆ ಅಂತ ಹೇಳಿದ್ರಿ, ಎಷ್ಟಿದೆ? 30 ಇದಾವ್ರು. ಪ್ರಾರಂಭದಲ್ಲಿ ಎಷ್ಟಿತ್ತು? ಬರೀ 2 ಲಿದ್ದ ಮಾಡಿದ್ರು. ಅದ್ರೆ ಹಂಗೆ ನಾವು ಬಕರಿ ಹಬ್ಬ ಬಂದ್ರೆ 10-12 ಮಾರ್ತಾನೆ ಇರ್ತೀವಿ. ನಡ್ಬಾರ್ಕ ನಮ್ಮ ಸಮಸ್ಯೆ ಇದ್ರು 1-2 ಕೊಡ್ತೀವ್ರಿ. ಈಗ ಕುರಿ ಸಾಕಾಣಿಕೆಗಿಂತ ಮೇಕೆ ಸಾಕಾಣಿಕೆ ಬಹಳ ಸಮಸ್ಯೆ ಅಂತಂದ್ರೆ ಅದು ತಪ್ಪಲ ತಪ್ಪಲ ತಿಂತದೆ. ಕುರಿ ತಪ್ಪ ಅಂತಂದ್ರೆ ಚಿಕ್ಕದು ಹುಲ್ಲು ಹುಲ್ಲು ಎಲ್ಲ ಸಿಗ್ತವೆ, ಇದು ಹೆಂಗೆ? ನೋಡಿ, ನಮ್ಮ ಅನುಭವದಿಂದ ಕುರಿನೇ ನಮ್ಗೆ ಕಷ್ಟ, ಮೇಕೆ ಬಹಳ ಸುಲಭ ಅನ್ಸಿಬಿಟ್ಟಿದೆ. ಯಾಕಂದ್ರೆ ಅದಕ್ಕೆ ಇರ್ತಕ್ಕಂತ ಏನೇನ್ ಬೇಕು, ಒಂದು 1/2 ಎಕರೆಯಲ್ಲಿ ಮೇವು ಹಚ್ಚಿದೀವಿ, ಆನಂತರ ಕುದುರೆ ಮೆಂತೆ ಇದೆ, ಅವೆಲ್ಲ ಹಾಕಿದೀವಿ. ನಾವು ಅದು ಕಟ್ ಮಾಡ್ಕೊಂಡ್ಬಂದು ಎಲ್ಲ ಅಟ್ಟ ಸಿಸ್ಟಮ್ ಮಾಡಿಬಿಟ್ಟಿದೀವಿ. ಅಂದ್ರೆ ನೀವೇನು ತಿರ್ಸ್ಕೊಂಡು ಮೇಯಿಸೋದೇ ಇಲ್ಲ? ಇಲ್ಲ, ನಾವು ತಿರ್ಸ್ಕೊಂಡು ಮೇಸಕ್ ಹೋಗಲ್ರಿ. ಅಟ್ಟ ಸಿಸ್ಟಮ್ ಇದೆ, ಅದರಲ್ಲಿ ಗೋದಲಿ ಹಾಕ್ಬಿಡ್ತೀವಿ, ಅಲ್ಲೇ ತಿಂತಾವೆ, ಅಲ್ಲೇ ಮಲ್ಕೊಂತಾವ್ರಿ. ಎಲ್ಲ ತೋಟದಲ್ಲಿ ವೇಸ್ಟ್ ಬಂದಿದ್ದೆಲ್ಲ ಅದಕ್ಕೆ ಹಾಕ್ತಿವ್ರಿ. ಕಸ ಕಡ್ಡಿ ಎಲ್ಲ ತೆಗೆದು ತಂದು ಹಾಕ್ಬಿಟ್ರಪ್ಪ ಅಂದ್ರೆ ಮೇಯ್ತವೆ? ಹೌದ್ರಿ, ನಾವು ಮೇಸಕ್ ಹೋಗಲ್ರಿ. ಅಂದ್ರೆ ಕೊಟ್ಟಿಗೆ ಪದ್ಧತಿಯಲ್ಲಿ? ಹೌದ್ರಿ, ಹೌದ್ರಿ. ಅಂದ್ರೆ ಪ್ರಾರಂಭದಲ್ಲಿ 2 ಇತ್ತ ನಿಮ್ದು? ಹಾ, 2 ಇದ್ದಾರೆ ಸ್ಟಾರ್ಟ್ ಮಾಡಿರೋದ್ರು. ಈಗ ಹೋದ ಸಲ ಒಂದು 15 ಮಾರಿನಿ, ಈ ಸಲ ಒಂದು ಹಂಗೆ ಮಾರ್ತಾನೆ ಇದೀವ್ರಿ ನಾವು. ಮುದುಗಲ್ ಸಂತೆ ನಿಮ್ಗೆ ದೇವ್ರ ಸಂತೆ ಎಲ್ಲ ಸಮೀಪ ಆಗುತ್ತೆ? ಮುದುಗಲ್ರಿ. ಮುದುಗಲ್ಲ, ಬಟ್ ನಮ್ಗೆ ದೊಡ್ಡ ದೊಡ್ಡ ಮೌಳಿ ಜಾತಿ ಹೋದ್ರೆ ನಮ್ಗೆ ಅಲ್ಲೇ ಇದ್ದಲ್ಲಿಗೆ ಆರ್ಡರ್ ಬರ್ತಾಯ್ತು. ಬಕ್ರಿ ಹಬ್ಬಕ್ಕೆ ಕುರ್ಬಾನಿಗೆ 2-3 ಇತ್ತವೆ ಚಪ್ ಚಲೋದಾಗೆ. ಇವು ನಂಬರ್ ಆಫ್ ಜಾಸ್ತಿ ಜಾಸ್ತಿನೇ 3 ಅದು. ಇದು ಜವಾರಿ ಮೂರು ಇದೆ ಅಂದ್ರೆ ಹಾಲಿಗೆ ಬಹಳ ಸಮಸ್ಯೆ ಆಗುತ್ತೆ ರೀ. ಮೌಳಿ ಏನ್ ಇದ್ರೆ ಸಮಸ್ಯೆ ಏನಿಲ್ಲ ರೀ, ಆರಾಮ್ಸೆ ಹಾಲಾಗತ್ರಿ. ಅದು ಎರಡು ಇಬೇಕು, ಎರಡು ಮೂರು, ಮೂರು ಇದ್ರು ತಾಪತ್ರಿ. ಇಲ್ಲ ಜವಾರಿ ಇಬಾರ್ದ್ರಿ ಮೂರು. ಹ್ಮ್ ಉಮ್ನಾ ಉಸ್ಮಾನಾಬಾದಿ ಇವು ಇದಾವೆ ಎರಡು ತಳಿ, ಎರಡೆ ಕೊಡ್ತಾರೆ ಅವು ನಾಲ್ಕು ಮೂರು ಹಿಂಗೈತವ್ರು. ವರ್ಷಕ್ಕೆ ಎಷ್ಟು ಮಾರ್ತೀರಿ ಈ ಮರಿಗಳನ್ನ, ಈ ಆಡುಗಳನ್ನ? ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಅಂದಾಜು ನಿಮ್ಗೆ ಆದಾಯ ಬರುತ್ತೆ ಈ ನಮ್ಗೆ ಆಡು ಸಾಕಾಣಿಕೆಯಿಂದ? ನಮ್ಗೆ ಏನಿಲ್ಲಂದ್ರು ವರ್ಷಕ್ಕೆ ಒಂದು ಹತ್ತು ಹದಿನೈದರ ಅಂದ್ರು ಮಾರ್ತೀವಿ. ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೇಲೆ ಹೋಗುತ್ತೆ ನಮ್ದು. ಎಂಟು ಸಾವಿರ ಹತ್ತು ಸಾವಿರ ಅಂದ್ರೂ ಒಂದು ಮಾರಿಲ್ಲ ಇನ್ನವರಿಗೂ. ಜಾತ್ರೆ ಹಬ್ಬ ಹರಿದಿನಗಳಲ್ಲೆಲ್ಲ ದೇವರು ಮಾಡೋಟ್ನಾಗ ಚಲೋ ರೇಟ್ ಬರ್ತಾವ? ಬರ್ತದೆ ಚಲೋ ರೇಟ್. ಅಲ್ಲಿ ಆಷಾಢ ತಾಂಡ ಅಂತ ಹೇಳಿದೆ, ಅಲ್ಲೊಂದು ಹಬ್ಬ ಆಗುತ್ತೆ. ಅಲ್ಲಿ ಅಲ್ಲಿಯವರೇ ಜಾಸ್ತಿ ಹೋಯ್ತಾರೆ ನಮ್ಮಲ್ಲಿ ಬಂದು. ಬಕ್ರಿ ಹಬ್ಬ ಎರಡೇ ಹಬ್ಬಕ್ಕೆ ಜಾಸ್ತಿ ಮಾರೋದ್ರಿ. ಹಂಗೇನಾದ್ರೆ ನಮ್ಗೆ ರೈತರಿಗೆ ಸಮಸ್ಯೆ ಬಂದ್ರೆ ಇದೇ ಒಂದು ಎ ಟಿ ಎಂ ತರ ನಮ್ಗೆ. ಒಂದು ಸಪೋಸ್ ಆಗಿ ಎಣ್ಣೆ ತಗೋಬೇಕು, ಗೊಬ್ಬರ ತಗೋಬೇಕು, ಕೈ ನಿಂತಪ್ಪ ಅಂತಂದ್ರೆ ಒಂದ್ ತಗೊಂಡು ಹೋದ್ರೆ ನಮ್ಗೆ ಎಲ್ಲ ಮೇಲೆ ಖರ್ಚಿಗೆ ಹೋಗ್ತದೆ. ಹಾ, ಎಲ್ಲ ಖರ್ಚು ಮಾಡ್ಬಿಡ್ತಾರೆ. ಸಾಲ ಮಾಡಂತ ಪರಿಸ್ಥಿತಿ ಬರಲ್ಲ ರೈತರಿಗೆ. ಮೇಕೆದು ಅಷ್ಟು ಚೆನ್ನಾಗಿದೆ, ಒಂದು 80 ಕೋಳಿ ಇದಾವೆ ಇವಾಗ. ಜವಾರಿ ಕೋಳಿ? ಹೌದ್ರಿ, ಜವಾರಿ ಕೋಳಿ. ಒಂದು 50-30-40 ಮೊಟ್ಟೆನು ಬರ್ತಿರ್ತಾವೆ. ಹಂಗೆ ಮಾರ್ತಿರ್ತಾರೆ. ಏನ್ ಮೊಟ್ಟೆ ಮಾರ್ತೀರಿ ಜವಾರಿ ಕೋಳಿ? ಹೌದ್ರಿ, 12 ರೂಪಾಯಿಗೆ ಒಂದು. 12 ರೂಪಾಯಿಗೆ ಒಂದು ಮೊಟ್ಟೆ? ಹೌದ್ರಿ. ಇದೆಲ್ಲಿ ಪ್ಯೂರ್ ಜವಾರಿ? ಹೌದು, ಪ್ಯೂರ್ ಪ್ಯೂರ್ ಜವಾರಿ. ಒಂದು ಮುಂಜೆ 2,500, 1,500, 1,000 ಹಿಂಗ ಹೋಗುತ್ತೆ. 1,000 ರೂಪಾಯಿ ಮೇಲೆ ಕೋಳಿ ಇದೆ ಹೋಗೋದ ಕಂಟಿನ್ಯೂ. ನಮ್ದು ನಾಟಿ ಕೋಳಿಗೆ ಬಹಳಷ್ಟು ಬೇಡಿಕೆ ಇದೆ ಈಗ. ಚೆನ್ನಾಗಿದೆ ರೀ, ಬೇಡಿಕೆ ಇದೆ. ಬಟ್ ನಾವು ಅದಕ್ಕೆ ಫುಡ್ ಸಾಕ್ಬೇಕ್ರಿ, ಅದನ್ನು ಬೇಕು. ಇತ್ತಲು ಕೋಳಿ ಅಂತ ಮೈಕೊಂಡ್ ಬರ್ತವೆ, ಸ್ವಲ್ಪ ಏನಾದ್ರೂ ಅವು ಸಜ್ಜೆ ಗಿಜ್ಜಿ ಹಾಕಿದ್ರಪ್ಪ ಅಂತಂದ್ರೆ ಅವು ಹೆಚ್ಚಾಗಿ ಹೆಚ್ಚಾಗಿ ಬೆಳಗ್ಗೆ ಒಂದ್ ಸ್ವಲ್ಪ ನಾವು ಕೊಡೋದ್ರಿ ಕಾಳೋದಕ್ಕೆ. ಅದು ಮತ್ತೆ ಎಲ್ಲ ತೋಟದಲ್ಲಿ ನಾ ಮೈದು ಅಲ್ಲೇ ಕೊಡುತ್ತೆ, ಅದೇನು ಸಮಸ್ಯೆ ಇಲ್ಲ ಅದರದ್ದು. ಅದಕ್ಕೆ ಮಾರ್ಕೆಟಿಂಗ್ ಸಮಸ್ಯೆನೂ ಇಲ್ಲ? ಮಾರ್ಕೆಟ್ ಸಮಸ್ಯೆ ಇಲ್ಲ ನಮಗೆ. ಮುದುವಲ್ಲಿ ನಿಯರ್ 1 ಕಿಲೋಮೀಟರ್, 2 ಕಿಲೋಮೀಟರ್ ಆಯ್ತಾರೆ ಅಷ್ಟೇ. ರವಿವಾರಕ್ಕೊಮ್ಮೆ ಮಾರ್ಕೆಟ್ ಆಗುತ್ತೆ. ಮೇಕೆದಾಯ್ತು, ಕೋಳಿದಾಯ್ತು, ಹಸುವಿಂದಾಯ್ತು, ನಮ್ಗೆ ಅಲ್ಲೇ ನಿಯರ್ ಆಗುತ್ತೆ, ಹೋಗ್ಬಿಡ್ತೀವ್ರು. 80 ಕೋಳಿ ಅಂತಂದ್ರೆ ಅಲ್ಲಿ ಹುಂಜ, ಮರಿ ಅವೆಲ್ಲ ಮತ್ತೆ ಬೈಫರ್ಕೇಶನ್ ಬೇರೆ ಬೇರೆ ಹಾಕ್ತೀರಾ ಅಥವಾ ಒಂದರಲ್ಲಿ? ನಾವು ನೋಡ್ರಿ ಇನ್ನೋರಿಗೆ ಒಂದೂ ಹಿಡಿದು ಮುಚ್ಚಿಲ್ಲ. ನಮ್ದು ದೊಡ್ಡದು ಒಂದು ಗಿಡ ಇದೆ, ಅದರಲ್ಲಿ ಕೂಡೋದು, ತಾವೇ ಇಳೋದು, ತಾವೇ ಇರೋದು. ಹ್ಮ್, ಅಷ್ಟೇ. ಇವಾಗ ಮುಚ್ಚಿಡೋದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಏನಿಲ್ಲ, ಎಲ್ಲ ಅಲ್ಲೇ ರೀ. ಅದು ನಾವು ಮುಟ್ಟಂಗೆ ಇಲ್ಲ ಅದಕ್ಕೆ. ಕತ್ಲಾತಪ್ಪ ಅಂತಂದ್ರೆ ಗಿಡದ ಮೇಲೆ ಅಲ್ಲೆಲ್ಲ ತಮ್ಮ ತಮ್ಮ ಜಾಗ ಕೂತ್ ಬಿಡ್ತಾವೆ. ಹೌದ್ರಿ, ತಮ್ಮ ಜಾಗ ಮಿಸ್ ಮಾಡಲ್ರಿ ಅವು. ನಮ್ಗೆ ನಾಳೆ ಮಾರ್ಕೆಟ್ ಹೋಗ್ಬೇಕಂದ್ರೆ ಇವತ್ತು ನೈಟ್ ಹತ್ತಿ ಕಾಸಿ ಇಡ್ಕೋಬೇಕು ನಾವು. ಬೆಳಗ್ಗೆ ಅಂದ್ರೆ ನಮ್ ಕೈ ಸಿಗಲ್ಲ. ರಾತ್ರಿನೇ ಇಡ್ಬೇಕು? ಹೌದ್ರಿ, ರಾತ್ರಿ ಹಿಡ್ದು ಕಟ್ಟಾಗಿ ಬಿಡ್ತೀವಿ. ಈಗ ಹುಂಜಕ್ಕೆ ಎಷ್ಟು ರೇಟ್ ರೀ ಚಲೋ? ಈಗ ಚಲೋ ಹಬ್ಬ ಹಬ್ಬ ಬರ್ತಿರ್ತಾವೆ, ಅಲ್ಲಲ್ಲಿ ಮಾಡ್ತಿರ್ತಾರೆ ಡಾಬಾಗಳಲ್ಲಿ. ವೇಟ್ ಮೇಲೆ ರೀ, 4 ಕೆಜಿ, 5 ಕೆಜಿ ಹಿಂಗಿತ್ತಂದ್ರೆ 2,000-2,500 ತನ ಹೋಗುತ್ತೆ. ನಾವು 4,000-5,000 ತನ ಹುಂಜ ಮಾರಿವ್ರಿ. 4,000 ತನ ಹುಂಜ ಮಾರಿ? ಹೌದ್ರಿ, 4,000-5,000. ಈಗ ಅದಾವ ರೀ, 3,000-3,500 ಕೇಳ್ತಾರೆ ಹುಂಜವು. ಪಂಜೆ ಆಡೋರು ಬರ್ತಾರೆ, ಅದು ಎಲ್ಲ ಹಂಗೆ ಇರ್ದಿದ್ರಿ. ಈಗ 80-100 ಕೋಳಿ ಆದಾಗ ದಕ್ಕಡಿಕೆ ಬಾಳತ್ತದ, ಆಜುಬಾಜು ಹೊಲದವ್ರು ಕಿರಿಕಿರಿ ಮಾಡ್ತಾರೆ, ಅವಾಗ ಏನ್ ಮಾಡ್ತೀರಿ? ನೋಡ್ರಿ, ನಮ್ದು ಒಂದು 200 ಸಾವಿನ ಗಿಡ ಇದೆ, ಅದೆಲ್ಲ ವೇಸ್ಟ್ ಜಾಗ. ಅದಕ್ಕೆ ಡ್ರಿಪ್ ಮಾಡ್ಬಿಟ್ಟಿವಿ, ಅದು ಗೊರ್ಲಿ ಹುಟ್ಟುತ್ತು, ಹುಳ ಹುಟ್ಟುತ್ತೆ, ಎಲ್ಲ ತಂಪು ಜಾಗ ಅಲ್ಲೇ ಕೂಡುತ್ತೀರಿ. ಅದು ಏನ್ ಸಮಸ್ಯೆನೇ ಇಲ್ಲ. ಹುಳ ಹುಪ್ಪಡಿಗಳೆಲ್ಲ ಈ ಕೋಳಿಗಳು ನಿರ್ನಾಮ ಮಾಡ್ತಾವೆ, ಎಲ್ಲ ಕೆಬರಿ, ತಾವೇ ಕೆಬರಿ, ತಾವೇ ತಿಂತಾವ್ರು. ಗೆದ್ಲು ಚೋಳ ಗೀಳ ಬಂತಪ್ಪ ಎಲ್ಲ ತಿನ್ಬಿಡ್ತಾವ್ರಿ. ನಾ ಬೇರೆ ಹೊಲದ ಕಡೆ ಹೋಗಲ್ಲ, ಏನಿಲ್ಲ, ಸಮಸ್ಯೆ ಏನಿಲ್ಲ. ಕಾಳ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಬಿಸಿಲಲ್ಲಿ ಕುಂತು ಬಿಡ್ತಾವ್ರೆ, ಮತ್ತೆ ಸಾಯಂಕಾಲ ಕಾಳ ಆಗಿಬಿಡ್ತೀವಿ, ತಾವೇ ಗಿಡ ಹತ್ತಿ ಬಿಡ್ತಾವ್ರು. ನೋಡ್ರಿ ದೋಸ್ತ, ಬರೋ ಜಾಣತನ ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೋಬೇಕು ಅಂತಂದ್ರೆ ತೋಟಗಾರಿಕೆ ಇದೆ, ಜೇನು ಸಾಕಾಣಿಕೆ ಒಂದು ಯಾವ ಇಲಾಖೆಯಲ್ಲಿ ಹೇಳ್ತಾ ಇಲ್ಲ. ಬಟ್ ನಮ್ಗೆ ಇನ್ನೊಂದು ಸಮಸ್ಯೆ ಏನಿದೆ ಅಂದ್ರೆ, ನಾವು ದೊಡ್ಡ ಮಟ್ಟದಲ್ಲಿ ಕುರಿ ಸಾಕಾಣಿಕೆ ಮಾಡ್ಬೇಕಂತೇಳಿ ವಿಚಾರ ಮಾಡ್ತೇವೆ, ಮೇಕೆ ಸಾಕಾಣಿಕೆ. ಅದೊಂದು ನಮ್ಗೆ ಇಲ್ಲಿ ಆಫೀಸಲ್ಲಿ ಯಾವುದು ಇದು ಸಿಗ್ತಾ ಇಲ್ಲ ನಮಗೆ ಮಾಹಿತಿ ಸಿಗುತ್ತೆ. ನೀವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ನೀವು ಹೋದ್ರಪ್ಪ ಅಂತಂದ್ರೆ ಈಗ ಜೇನು ಸಾಕಾಣಿಕೆ ಸಂಬಂಧಪಟ್ಟಂತ ಮಾಹಿತಿ, ಜೊತೆಗೆ ನೀವು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದಿವ್ರಿ. ಬಟ್ ಹೇಳ್ತಾರೆ ನಮ್ಗೆ ಇನ್ನೊಂದು ರೈತರಿಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ನಮ್ಮ ತೋಟದಲ್ಲಿ ನಮ್ಮ ಒಂದು ಆಸ್ತಿ ಮೇಲೆ ಲೋನ್ ಗೀನ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಕೊಟ್ರೆ ನಾವು ಸ್ವಲ್ಪ ಮುಂದೆ ಸುಧಾರಿಸ್ಕೋಬಹುದು. ಇವ್ರೇನ್ ಮಾಡ್ತಾರೆ, ಯಾವ್ದೋ ಒಂದು ಪ್ರಾಣ ಹೇಳ್ಕೊಂತ ನಮ್ಗೆ ಹೆಂಗೆ ದೂಗ್ತಾರೆ, ಲೋನ್ ಕೊಡಕ್ ಬರಲ್ಲ, ಹಂಗೆ ಹಿಂಗೆ, ಇಲ್ಲ ಎಕರೆಗೆ 20,000-30,000 ಹಿಂಗ ತರ ಕೊಡ್ತಾರೆ, ಕೊಡೋರಿಗೆಲ್ಲ 100,000 ಕೊಡ್ತಾರೆ. ಈ ಒಂದು ರೈತರಿಗೆ ಬಹಳ ಚಿಕ್ಕ ಮಟ್ಟದಲ್ಲಿ ಇರತಕ್ಕಂತ ರೈತರಿಗೆ ಬಹಳ ತೊಂದರೆ ಇದು. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ, ಯಾರು ಮಾಡ್ಕೋತಾರೆ ಅವರಿಗೆ ಸಹಾಯ ಸೌಲಭ್ಯಗಳು ಸಿಗ್ಬೇಕು. ಹೌದ್ರಿ, ಸಿಗ್ಬೇಕು. ಸರ್ಕಾರ ನಮ್ಮ ಆಸ್ತಿ ಮೇಲೆನೂ ಕೊಡ್ತಾ ಇದೆ, ನಮ್ಮ ಆಸ್ತಿ ಗಿರವಿ ಇಟ್ಕೊಂಡು ಕಾಸಿ ಸರ್ಕಾರ ಲೋನ್ ಕೊಡ್ತಾ ಇದೆ. ಬಟ್ ಇವರು ಇರತಕ್ಕಂತ ಅಧಿಕಾರಿಗಳು ಸರಿಯಿಲ್ಲ, ಏನೋ ಒಂದು ನೆವ ತೊಂಡ ನ್ಯಾಯ ಹೇಳೋದು ಕಳಿಸ್ಬಿಡೋದು, ಇಲ್ಲ ಎಕರೆಗೆ 20,000-30,000 ವ್ಯಾಲ್ಯೂಯೇಷನ್ ಮಾಡೋದು. ಈಗ 8 ಎಕರೆ ಅಂದ್ರೆ ಒಂದು ಲಕ್ಷ ಕೊಡ್ಬೇಕಾದ್ರೆ ಆಯ್ತು ರೀ, ಬೇಕಾದವರಿಗೆ 1 ಎಕರೆಗೆ 2.5 ಲಕ್ಷ ಕೊಡ್ತಾರೆ ಇವರು. ನೀವೇನು ಸರ್ಕಾರದಿಂದ ಸಹಾಯ ಸೌಲಭ್ಯಗಳು, ಬ್ಯಾಂಕ್ ಲೋನ್ ಅವೆಲ್ಲ ಏನು ತಗೊಂಡಿಲ್ಲ? ಇಲ್ಲ, ಇನ್ನೋರಿಗೆ ಯಾವುದು ತಗೊಂಡಿಲ್ಲ, ನಾವು ಹಂಗೆ ನಡೀತಾ ಇದೆ, ಹಂಗೆ ನಡೆಸ್ತಾ ಇದ್ದೀವಿ. ಹಂಗೆ ನಿಮ್ ಸಂಬಂಧ ಮೇಲೆ ನೀವು ನಿಮ್ಮ ದುಡ್ಡಿಂದನೇ ನೀವು ಯಾವುದೇ ಒಂದು ಸಹಾಯ ಸೌಲಭ್ಯ ಇಲ್ಲದೆ ಮಾಡ್ಕೊತಿದ್ದೀರಿ? ಹೌದ್ರಿ, ಒಂದೇ ಮಾತು ಹೇಳ್ಬೇಕಂದ್ರೆ ತರಕಾರಿನೇ ನಮ್ಗೆ ಜಾಸ್ತಿ ಕೈ ಹಿಡಿತಾ ಇರೋದು. ಬೆಳಿಗ್ಗೆ ಆದ್ರೆ ಹೊಸ ರೊಕ್ಕ ನಮ್ಗೆ ಕಂಟಿನ್ಯೂ ಬರ್ತಾ ಇರ್ತಾರೆ, ತರಕಾರಿನೇ ದೊಡ್ಡ ಲಾಭ ನಮ್ಗೆ. ತರಕಾರಿ ಈಗ ಚಲೋ ಮಾರ್ಕೆಟ್ ಸಿಗ್ತದೆ, ಚಲೋತ್ನಾಗಿ ಲಾಭ, ರೇಟ್ ಎಲ್ಲ ಚೆನ್ನಾಗಿದೆ ತರಕಾರಿ ಈಗ. ಹಾ ಇದೇ ರೀ, ಹಂಗೆ ಒಂದ್ಸಲ ಇರ್ತೇವೆ ಒಂದ್ಸಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ನಾವು. ಈಗ ಒಮ್ಮಗ್ಲೆ ಕಂಟಿನ್ಯೂ ಕೊಡ್ರಿ ಅಂದ್ರೆ ಯಾರು ಕೊಡಕ್ ಆಗಲ್ಲ, ಎಲ್ಲಾ ರೀತಿ ತರಕಾರಿಗಳು ಇರಬೇಕು. ಹೌದ್ರಿ, ಈ ಒಂದರಲ್ಲಿ ಇಲ್ಲ ಅಂದ್ರೆ ಒಂದರಲ್ಲಿ ಪಕ್ಕ ನಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸದ್ಯ ಯಾವ ತರಕಾರಿ ನಿಮ್ಗೆ ಕೈ ಹಿಡಿತು? ಇವಾಗ ಬದ್ನಿ ಇದೆ ರೀ, ಚೆನ್ನಾಗಿದೆ ಬದ್ನಿ. 800 ರೂಪಾಯಿ ಪುಟ್ಟಿ ಅಂದ್ರೆ ಒಂದ್ ದಿವಸ 40-25-30 ಪುಟ್ಟಿ ಒಣತಾ ಇದೆ. ಎರಡು ಎಕರೆ ನೀವು ತರಕಾರಿಗೆ ಸಪರೇಟ್ ಆಗಿ ಹೊಲ ಇಟ್ಟಿರಿ? ಹೌದ್ರಿ, ಸಪರೇಟ್ ಆಗಿ ಇಟ್ಟು ಈ ಸಲ ಅದಕ್ಕೆ ಹಾಕಿದ್ದು, ಮತ್ತೆ ನೆಕ್ಸ್ಟ್ ಅದಕ್ಕೆ ಬೇರೆ ಬೆಳೆ, ಮತ್ತೆ ಅದು ಮುಂದೆ ಬೇರೆ ಹಾಕ್ತಿರು ಅದಕ್ಕೆ. ಅಂದ್ರೆ ಈ ಬದ್ನಿಕಾಯಿ ರೇಟ್ ಚೆನ್ನಾಗಿದೆ ಈಗ? ಈಗ ಬದ್ನಿಕಾಯಿನೂ ಹಾಕಿದೀವಿ, ಹೀರಿಕಾಯಿ ಹಾಕಿವಿ, ಹಾಗಲಕಾಯಿ ಹಾಕಿವಿ, ಬೆಂಡಿಕಾಯಿ ಹಾಕಿವಿ. ಈಗ ಮತ್ತೆ ಇವಾಗ 4,000 ಅಗಿ ತಂದು ಇಟ್ಟು ಬಂದೀನಿ ಇವಾಗ ಇಲ್ಲಿ ಬದ್ನಿಕಾಯಿ. ಹೌದ್ರಿ, ಬದ್ನಿಕಾಯಿ ಅಗಿ ತಂದು ಪಂಚಗಂಗಾ ಅಂತೇಳಿ ಹಸರು ಮುಳ್ಳಿನಕಾಯಿ 4,000 ಅಗಿ ತಂದು ಇಟ್ಟಿದ್ದೀವಿ. ಈಗ ನಮಗೆ ಪವರ್ ಸ್ಪ್ರೇ ಇಲ್ಲ, ಪವರ್ ಸ್ಪ್ರೇ 6-7 ತಿಂಗಳಾಯ್ತು, ಪವರ್ ಸ್ಪ್ರೇ ಬಂದಿಲ್ಲ. ಅದಕ್ಕೆ ಕೇಳೋಣ, ಎಣ್ಣೆ ಹೊಡೆಯಕ್ಕೆ ಅವಶ್ಯವಾಗಿ ಬೇಕು? ಅವಶ್ಯಕ ಬೇಕ್ರಿ. ಈಗ ಒಂದ್ ಇದೆ, ಬಟ್ ಅದು ಬಹಳ ಸತಾಸ್ತಾ ಇದೆ. ಇದು ಹೊಸದಂತ ಹಾಕಿದ್ವಿ, ಇನ್ನವರಿಗೂ ಏನು ಇದ್ರ ಮಾಹಿತಿ ನಮ್ಗೆ ಇಲ್ರಿ. ಗ್ರಾಂಟ್ ವರ್ಷದಲ್ಲಿ 2-3 ಸಲ ಬರ್ಬೇಕು, ಅದು ಬರೀ ಅದೇ ಗ್ರಾಂಟ್ ನ ನೆವ ಸರ್ಕಾರ, ಅದೇ ನೆವ ಅಧಿಕಾರಿಗಳು, ಅದೇ ನೆವ ಹೇಳ್ಕೊಂಡ್ ಹೋದ್ರೆ ರೈತರುಗಳೆಲ್ಲ ಹಂಗೆ ಹೆಚ್ಚಿನ ರೇಟ್ಗೆ ಹೋಗ್ಬಿಡ್ತೀವಿ, ಮತ್ತೆ ನಮ್ಮ ಸಹಾಯ ಸೌಲಭ್ಯಗಳು ದೂರ ಆತವ. ಹೌದ್ರಿ, ಸಮಸ್ಯೆ ಬಹಳ ಆಗುತ್ತೆ. ಹಿಂಗಾದ್ರೆ ಈಗ ನಾವು ಅಡ್ಡಾಡಿನ 2-3 ಸಾವಿರ ರೂಪಾಯಿ ಕಳ್ಕೊಂಡ್ಬಿಡ್ತೀವಿ, ನಿಮ್ಮಲ್ಲಿ ತಗೊಂಡ್ ಕಾಸು ನಮ್ಗೆ ಲಾಭ ಏನು ಹೇಳ್ರಿ? ತಿರ್ಗಾಡಕ್ ಗೊತ್ತಂದ್ರೆ ನಮ್ಗೆ ಏನ್ ಲಾಭ ಇಲ್ರಿ. ಅದಕ್ಕೆ ನಮ್ಗೆ ದಯಮಾಡಿ ಯಾರೇ ಸಮಸ್ಯೆ ಇಲ್ಲ ನಮ್ಗೆ, ಜಕೀರ್ ಮೋಡು ಶಿವಾರ ಏನಿದೆ ನಮ್ ಮುದ್ಗಲ್ ರೈತ ಸಂಪರ್ಕ ಕೇಂದ್ರಕ್ಕಾಗಿ ಅಟ್ಯಾಚ್ಮೆಂಟ್ ಮಾಡಿದ್ರೆ ಬಹಳ ಒಳ್ಳೇದು. ಅಂದ್ರೆ ಸಮಯ ಹೇಳದಂಗೆ ಇಲ್ಲಿ ತಿರ್ಗಾಡೋದ್ ತಪ್ಪತ್ತ? ಅವು ಬಹಳ ತಪ್ಪತ್ರಿ, ಬಹಳ. ಒಂದ್ ರೈತರಿಗೆ ಕನ್ಕರ್ ತೋರ್ಸಂಗ್ ಆಗತ್ತೆ, ಹೆಲ್ಪಿಂಗ್ ಆಗತ್ತೆ. ಬಟ್ ಇದಂಗೆ ಅವ್ರ ತಿಪ್ಲ ಅವ್ರಿಗೆ ನಮ್ ತಿಪ್ಲ ನಾವು ಅಂತೇಳಿ ಹಂಗೆ ಹೊರಟು ಹೋದ್ರೆ ಇದೇನ್ ಲಾಭ ಇಲ್ಲ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಈಗ ದೌಲ್ ಸಾಹಬ್ ಅವ್ರ, ಈಗ 8 ಎಕರೆ ಭೂಮಿ ಇದೆ, ಸಾಕಷ್ಟು ರೀತಿಯ ತರಕಾರಿಗಳನ್ನ ಹಾಕೊಂಡಿದ್ದೀರಿ, 30-40 ಮೇಕೆ ಇದೆ, 100-180 ಕೋಳಿ ಸಾಕಾಣಿಕೆ ಇದೆ, ಮಾಡೋಷ್ಟು ಜನ ಇದ್ರಿ ಮನೆಗೆ? ನಾವು ಮಾಡೋರಂದ್ರೆ ತಂದೆ ತಾಯಿ ನಾನು ನಮ್ಮ ಮಿಸ್ಸಸ್, 4 ಜನ ಮಾಡೋ. 4 ಜನ? ಹೌದ್ರಿ. 4 ಜನದಲ್ಲಿ ಇಷ್ಟೆಲ್ಲ ತರಕಾರಿಗಳು ಮಾಡ್ಕೊಂಡು ಇಷ್ಟೆಲ್ಲ ಈ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ನೋಡ್ಕೋತೀನಿ? ಹೌದ್ರಿ, ನೋಡ್ಕೊಂತೀವಿ. ಇಬ್ಬರು ತಂಗಿಯರ್ ಇದಾರೆ, ಅವರು ಧಾರವಾಡಲ್ಲಿ ಎಜುಕೇಶನ್ ಇದೆ, ಒಬ್ಬ ತಮ್ಮ ಇದಾನೆ ದೆಹಲಿಯಲ್ಲಿ ಐಎಎಸ್ ಕೋಚಿಂಗ್ ಮಾಡ್ತಾ ಇದ್ದಾನೆ. ನಾವು ಇಲ್ಲಿ ಎಲ್ಲ ನಮ್ದು ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಮೊದಲು ನಾವು ರೇಷ್ಮೆ ಮಾಡ್ತಿದ್ವಿ, ರೇಷ್ಮೆ ಬಹಳ ಚೆನ್ನಾಗಿ ಇದೆ. ಬಟ್ ನಾವು ಮಂತ್ಲಿ ಏನು 80,000 1,00,000 ತನ ತೆಗೆದವರು. ನಮ್ದು ಒಂದ್ ಸ್ವಲ್ಪ ಗಾಳಿಗೆ ಅದು ಮೇಲೆ ಚವಣಿ ಆರಿ ಹೋಯ್ತು, ಅವಾಗ್ಲಿದ್ದ ಸ್ವಲ್ಪ ಸ್ಲೋ ಆಯ್ತು. 2016 ಸ್ವಲ್ಪ ರೇಷ್ಮೆ ಕೈ ಬಿಟ್ಟು ನೋಡ್ರಿ. ಸಾಮಾನ್ಯ ರೈತನಾಗಿ ಇಷ್ಟೆಲ್ಲ ತರಕಾರಿಗಳಾಯ್ತು, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಸಣ್ಣ ಪುಟ್ಟ ವ್ಯವಹಾರಗಳನ್ನ ಕೃಷಿ ಜೊತೆಗೆ ಮಾಡ್ಕೊಂಡಾಗ ನಾವೇನಪ್ಪ ಅಂತಂದ್ರೆ ಯಾವುದು ಕೂಡ ಭಯ ಇಲ್ದಂಗೆ ನನ್ಗೆ ಇಷ್ಟು ವರ್ಷಕ್ಕೆ ಇಷ್ಟು ಆದಾಯ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಇರ್ತದೆ. ಕಾನ್ಫಿಡೆನ್ಸ್ ಹಿಂಗಿದೆ, ಬೆಳಗ್ಗೆ ಎದ್ರೆ ಸಾಲ ಮಾಡ್ಬೇಕಂತೇಳಿ ವಿಚಾರ ಮಾಡ್ಬಾರ್ದು. ಬೆಳಗ್ಗೆ ಎದ್ರೆ ಮಾರ್ಕೆಟ್ ಹೋದ್ರೆ 500 ರೂಪಾಯಿ 1,000 ಬೇಡ ನಮ್ಗೆ, 500 ರೂಪಾಯಿ ಆದ್ರೆ ನನ್ನ ಜೇಬ್ನಲ್ಲಿ ಇರುತ್ತೆ ಅಂತಕ್ಕಂತ ಒಂದು ಕಾನ್ಫಿಡೆನ್ಸ್ ಇಟ್ಕೋಬೇಕು. ಮುಂಜಾನೆ ಮಾರ್ಕೆಟ್ ಹೋಗ್ತೀನಿ, ನನಗೆ ಏನು ತಪ್ಪಿಲ್ಲ, ಇಷ್ಟು ಬರುತ್ತೆ ಅನ್ನೋದೊಂದು ತಲೆಗೆ. ಹೌದ್ರಿ, ಈಗ ಬೆಳಗ್ಗೆ ಎದ್ ಕೂಡಲೇ ಯಾರ ತಲೆ ಕೇಳ್ಬೇಕು, ಯಾರ ತಲೆ ಇಲ್ಲ ಅಂತ ಬರೀ ಅದೇ ನಂಬರ್ ತಕೊಂತ ಕುಂತ್ರೆ ಯಾರು ಸಾಲ ಕೊಡಲ್ಲ. ಈಗಿರೋ ಒಂದು ಸಣ್ಣ ಪುಟ್ಟ ಭೂಮಿಯಲ್ಲಿ ನೀರಾವರಿ ಅನುಕೂಲ ಮಾಡ್ಕೊಂಡು ಕೋಳಿ ಕುರಿ ಸಾಕಾಣಿಕೆ ಮಾಡ್ಕೊಂಡು ತರಕಾರಿ ಬೆಳ್ಕೊಂಡ್ರಪ್ಪ, ದಿನ ಕೆಲಸ, ದಿನ ರೊಕ್ಕ, ದಿನ ಅಮೌಂಟ್ ರೀ. ಯಾರಿಗೂ ಜಿ ಅನ್ನಂಗಿಲ್ಲ. ಒಂದ್ ಬಾವಿ ಇದೆ, 6 ಬೋರ್ವೆಲ್ ಇದಾವೆ, ನಮ್ ನೀರಿಂದು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದಾರೆ. ಇವಾಗ ನಾವು ಇನ್ನೊಂದು ಎರೆಹುಳು ಅದು ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕಂತೇಳಿ ವಿಚಾರ ಮಾಡಿವ್ರಿ. ಈಗ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸೋದ್ರಲ್ಲಿದ್ದ ನಮ್ ಭೂಮಿನೂ ಹಾಳಾಗ್ತಾ ಇದೆ, ಎಲ್ಲ ಇದಾಗ್ತಾ ಇದೆ. ಈ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಇದು ಮಾಡ್ಬೇಕಂತೇಳಿ ನಮ್ ತಲೆಯಲ್ಲಿ ಸಪೋರ್ಟ್ತಾ ಇರೋದ್ರಿ. ಸಾಕಷ್ಟು ಈಗ ಇಲಾಖೆ ಕೂಡ ಕೆಲವೊಂದು ಸಮಯದಲ್ಲಿ ಲೇಟ್ ಆದ್ರೂ ಕೂಡ ನಿಮ್ಮಲ್ಲಿ ಜ್ಞಾನ ಇದೆ, ಹೇಗ್ ಮಾಡ್ಬೇಕು ಅನ್ನೋ ಒಂದು ಮಾಹಿತಿ ಸಿಕ್ಕರೆ ನೀವು ಮಾಡ್ಕೋಬಹುದು. ಮಾಹಿತಿ ಇದೆ, ಎಲ್ಲ ಇದೆ ಸರ್. ನಮ್ಗೆ ಅಧಿಕಾರಿಗಳು ಸಹಕರಿಸ್ಬೇಕು. ಒಂದ್ ಕೆಲಸ ನಾಲ್ಕನೇ ಕೆಲ್ಸಕ್ಕ 12 ಅಡ್ಡಿಸ್ಬಿಟ್ರೆ ಆಫೀಸೇ ಬೇಡ ಅನ್ಸ್ಬಿಡುತ್ತೆ ಮನುಷ್ಯರ ಜೀವನ. ಒಂದ್ಸಲ 2 ಸಲ ಬಂದ್ವಿ, ನಮ್ ಕೆಲಸ ಐತೆ ನಾವು ಮಾಡ್ತೀವಿ. ರೈತರು ದುಡಿಲೇಬೇಕಂತೇಳಿ ರೈತ ಇಷ್ಟಪಡೋದು. ಈಗ ನಮ್ಗೆ ಎಷ್ಟೊಂದು ಅಡ್ಡಾಡ್ಸಿದ್ಬಿಟ್ಲೆ ಏನ್ ಬಿಡಪ್ಪ ಆಫೀಸ್ ಅಡ್ಡಾಡಿ ಸತ್ತಕ್ಕೆ ನಾವು ಹೋಗೋದ ಬೇಡ ಅಂತಕ್ಕಂತ ರೈತನ ತಲೆಯಾಗಿ ಬಂದ್ರೆ ಏನಾಗಲ್ರಿ. ಸಾಕಷ್ಟು ಖುಷಿ ಆಗುತ್ತೆ ದೌಲ್ ಸಾಬರ್ ನಿಮ್ ಜೊತೆ ಮಾತಾಡಿ. ನೀವು ಯುವಕರು ಇಷ್ಟೆಲ್ಲ ಪ್ರಗತಿಪರ ವಿಚಾರಗಳನ್ನ ಮಾಡಿ ಇರುವಂತಹ ಭೂಮಿಯನ್ನ ಕುಟುಂಬದ ಸದಸ್ಯರೇ ನಿರ್ವಹಣೆ ಮಾಡಿಕೊಂಡು ಸಾಕಷ್ಟು ಆದಾಯವನ್ನ ಗಳಿಸ್ಕೊಂಡಿದ್ದೀರಿ. ಜೊತೆಗೆ ನೀವು ಹೇಳಿದ ಹಾಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ನಿಮ್ಮ ಊರಿಂದ ಮಸ್ಕಿಗೆ ಬರ್ಬೇಕಪ್ಪ ಅಂತಂದ್ರೆ 30-60 ಕಿಲೋಮೀಟರ್ ಸಮಯ ಹೋಗ್ತದೆ, ಹಣ ಹೋಗ್ತದೆ, ಕೆಲಸ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ನಿರಾಸಕ್ತಿ ಮೂಡುತ್ತೆ. ನಿಮ್ಮ ಅಭಿಪ್ರಾಯದ ಹಾಗೆ ನಿಮ್ಮ ಗ್ರಾಮವನ್ನ ಮುದ್ಗಲ್ ರೈತ ಸಂಪರ್ಕ ಕೇಂದ್ರಕ್ಕೆ ಸೇರಿಸಬೇಕು, ಒಂದು ಅಥವಾ ಬಯಲ್ಗುಡ್ಡ ಆಗಿರ್ಬೋದು ಅಥವಾ ಮೆದಿಕ್ನಾಳ್ ಆಗಿರ್ಬೋದು, ಈ ಭಾಗಕ್ಕೆ ಒಂದು ಉಚಿತ ಇನ್ನೊಂದು ರೈತ ಸಂಪರ್ಕ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರೆ ರೈತರಿಗೆ ಅಲ್ಲಾಡುವಂತ ಒಂದು ಸಮಸ್ಯೆ ದೂರ ಆಗ್ತದೆ. ಸಕಾಲವಾಗಿ ಸಿಗುವಂತಹ ಒಂದು ಸರ್ಕಾರಿ ಸೌಲಭ್ಯಗಳು ಕಾಲಕಾಲಕ್ಕೆ ಸಿಗ್ತಪ್ಪ ಅಂತ ರೈತ ಬಾಂಧವರಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ, ಸಹಾಯ ಆಗತ್ತೆ ಅನ್ನೋ ವಿಚಾರವನ್ನ ಈ ವಿಚಾರವನ್ನ ನಮ್ಮ ಮೇಲಾಧಿಕಾರಿಗಳಾಗಿರ್ಬೋದು ಕಡಿಮೆ ಅವಧಿಯ ತ್ವರಿತವಾಗಿ ಸೇವೆ ನೀಡುವಂತಹ ಒಂದು ವ್ಯವಸ್ಥೆ ಆಗ್ಬೇಕು. ಇನ್ನು ಚಾಪ್ ಕಟ್ರ ಸಂಬಂಧ ಆ ಮೇಕೆಗಳಿಗೆ ಆಯ್ತು, ಎತ್ತುಗಳಿಗೆ ಆಯ್ತು, ನಾವು ಚಾಪ್ ಕಟ್ರ ಸಂಬಂಧ ಇನ್ನೂ ಅಡ್ಡಾಡ್ತಿದ್ದೇವೆ, ಇನ್ನ ಬಂದಿಲ್ಲ ಬಂದಿಲ್ಲ ಅಂತಾನೆ ಹೇಳ್ತಾರೆ. ಅದಕ್ಕೆ ಆಗ್ಬೇಕು, ಅರ್ಜಿ ಹಾಕ್ಬೇಕಂತೇಳಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಡ್ಡಾಡಿದ್ವಿ. ಇನ್ನೂ ಬಂದಿಲ್ಲ ಅಂದ್ರು ಎರಡು ಮೂರು ತಿಂಗಳಾಯ್ತು ಹಂಗೆ ಬಿಟ್ಕೊಂತು. ಮನವಿ ಮಾಡೋದು ಒಂದೇ ಅಂದರೆ ಈ ವಿಚಾರಗಳಂತೂ ಅವ್ರ ಗಮನಕ್ಕೆ ಬಂದ ತಕ್ಷಣ ರೈತರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಬಿಟ್ಟು ಬೇಗ ಇದು ಕೆಲಸ ಮಾಡಿದರೆ ಭಾಳ ಒಳ್ಳೆಯದು. ಅವ್ರ ಗಮನಕ್ಕೆ ಬಂದ್ಮೇಲೇನು ಅಷ್ಟೇ ಮುಂದೆ ಡಿಲೇ ಮಾಡಿದರೆ ಏನೂ ಲಾಭ ಇಲ್ಲ. ನಾವು ಹೇಳೋದು ಅವ್ರು ಕೇಳೋದು ಇದು ಒಂದೇ ಆಗಬಾರ್ದು ಅಂತೇಳಿ ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ಒಳ್ಳೆಯದು ದೋಸ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ಭಾಳಷ್ಟು ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕೊಂಡಿದ್ರಿ, ಕೃಷಿ ಭೂಮಿ ಇದೆ ನಿಮ್ಮದು, ರೇಷ್ಮೆ ಸಾಕಾಣಿಕೆಯನ್ನು ಮಾಡಿದ್ರಿ, ಕೋಳಿ ಸಾಕಾಣಿಕೆ ಇದೆ, ಜೊತೆಗೆ ಪರಿಶ್ರಮ ವಹಿಸಿ ಕೃಷಿಯನ್ನು ಮಾಡ್ತಾ ಇದ್ರಿ, ಕುಟುಂಬ ಸದಸ್ಯರೇ ಸೇರಿಕೊಂಡು ಕೃಷಿಯನ್ನು ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭ ಆಗಿದೆ. ನಿಮ್ಮ ಹಾಗೆ ರೈತ ಬಾಂಧವರು ಇಂತಹ ವಿಚಾರಗಳ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಕೃಷಿಯಿಂದ ದೂರ ಹೋಗುವಂತಹ ಒಂದು ಸನ್ನಿವೇಶ ಬರೋದಿಲ್ಲ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು ದೋಲ್ ಸಾಹೇಬ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಮಸ್ಕಿ ತಾಲೂಕಿನ ಪೈಗಂಬರ್ ನಗರದ ಧವಲ್ ಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕ್ವಿಂಟಾಲಿಗೆ ಸಣ್ಣ ಭತ್ತ ಸೋನ ಕ್ವಿಂಟಾಲಿಗೆ ಕನಿಷ್ಠ ದರ 1325 ರೂಪಾಯಿಗಳು, ಗರಿಷ್ಠ 1885 ರೂಪಾಯಿಗಳು. ಶೇಂಗಾ ಗುಂಗುರು 4315 ರೂಪಾಯಿಗಳಿಂದ 5396 ರೂಪಾಯಿಗಳು. ಕೆಂಪು ತೊಗರಿ 4868 ರೂಪಾಯಿಗಳಿಂದ 6826 ರೂಪಾಯಿಗಳು. ಒಣಗಡಲೆ 3858 ರೂಪಾಯಿಗಳಿಂದ 4155 ರೂಪಾಯಿಗಳು. ಹೆಸರು 5630 ರೂಪಾಯಿಗಳು. ಈರುಳ್ಳಿ 1270 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಅಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-31 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 20-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 83-85 ಶೇಕಡ, ಕನಿಷ್ಠ ಆರ್ದ್ರತೆ ಪ್ರಮಾಣ 64-66 ಶೇಕಡ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಇನ್ನು ಸಾಮಾನ್ಯವಾಗಿ ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ ಬೇಸಾಯ, ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದಾಗಿದೆ. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಮತ್ತು ರೋಗಗಳನ್ನು ತಡೆಯಬಹುದು. ಹಸಿಮಳೆ ಆದೊಡನೆ ಮುಂಗಾರು ಬೆಳೆಗಳಾದ ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆ ಹಿಡಿಯುವ ಒಡ್ಡುಗಳನ್ನು ರಿಪೇರಿ ಕೆಲಸಗಳನ್ನು ಕೈಗೊಳ್ಳಬೇಕು. ಹತ್ತಿ ಬಿತ್ತನೆ. ಹತ್ತಿ ಬಿತ್ತನೆಗೆ ಸೂಕ್ತ ತಳಿಗಳು ACH-1155, ACH-1155, RCH-864, ರಾಸಿ ಮಾಗ್ನ, ರಾಸಿ NEO, ACH-199, KCH-111, KCH-9292, ಲಕ್ಷ್ಮೀ ಗೋಲ್ಡ್ ಮುಂತಾದ ತಳಿಗಳಿದ್ದು, ಇನ್ನು ರಾಸಾಯನಿಕ ಗೊಬ್ಬರ 40 20 20 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಷಿಯಂ ಪ್ರತಿ ಎಕರೆಗೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಮೆಥೆನಲ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಮೆಥೆನಲ್ 38.7 CS ಕಳೆನಾಶಕಗಳನ್ನು 300 ಲೀಟರ್ ಪ್ರತಿ ಎಕರೆಗೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್